ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಇದು ಕೋಟೆನಾಡಿನ ಏಕೈಕ ಬಾನುಲಿ ಕೇಂದ್ರ. 102.6 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಲಿದ್ದೀರಿ. ಇದೀಗ 6:50. ಇದೀಗ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ಈಗ ಕೇಳಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಜಾತ್ರೆಗೊಂದು ಯಾತ್ರೆ ಭಾಗವಹಿಸುತ್ತಾರೆ ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ. ಆಕಾಶವಾಣಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಜಾತ್ರೆಗೊಂದು ಯಾತ್ರೆ ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ. ಅಬ್ಬಬ್ಬಬ್ಬಬ್ಬಾ, ಏನ್ ಆಡು, ಏನ್ ಸಂಭ್ರಮ, ಏನ್ ಕತೆ ನಿಮ್ದು ಅಂತ ನಮಗೂ ಸ್ವಲ್ಪ ಹೇಳಿ. ಸುಮ್ನೆ ಬಾರೆ ತಾಯಿ, ಅದ್ಯಾವತ್ತು ವಿಷಯ ನಿನಗೆ ಹೇಳ್ದೆ ನಾವು ಗುಟ್ಟಾಗಿಟ್ಟಿದೀವಿ ಅಲ್ವಾ ಗಂಗಾ? ಗುಟ್ಟಾಗಿಡೋ ಬಾಯ ನಿಂದು, ಯಾರ್ಗ ಹೇಳ್ಬೇಡ ಅಂತ ಹತ್ತೂರಿಂದ ಸುದ್ದಿ ಮೂಡಿಸಿ ಬರೋ ಪೈಕಿ ನೀನು ಅಂತ ಇಡೀ ಊರಿಗೆ ಗೊತ್ತು. ಯಾವ ಟಿವಿ ಚಾನಲ್, ವಾಟ್ಸಪ್, ಯೂಟ್ಯೂಬ್ ನಿನ್ ಮುಂದೆ ಏನು ಅಲ್ಲ ಬಿಡವ. ಹಿಂಗ ಗಾಳಿ ಸುದ್ದಿ ಕೇಳ ಮತ್ತೆ ರೈಲಿಗೆ ಬೆಂಕಿ ಬಿತ್ತು ಅಂತ ನಂಬಿ ನಿನ್ನಂತವ್ರ ಕೆಳೆ ನೆಗೆಯುವಾಗ ಅದೆಷ್ಟು ಜನ ಸತ್ತೋಗಿದ್ದು. ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಸುಳ್ಳು ಸುದ್ದಿ ನಂಬಿ ಏನೇನೋ ಎಡವಟ್ ಮಾಡ್ಕೊಳ್ಳೋದೆ ಜಾಸ್ತಿ ಆಗಿಬಿಟ್ಟೈತೆ. ಎಲ್ಲದರ ಬಗ್ಗೆನು ವಿಚಾರ ಮಾಡಿ ನಂಬಬೇಕು ಅನ್ನೋದು ಅದಕ್ಕೆ ನೋಡು. ಒಟ್ನಾಗೆ ಎಲ್ಲರೂ ಸೇರಿ ನನ್ನನ್ ಬಾಯಿ ಬಡ್ಕಿ ಅಂತೀರ, ಏನ್ ಮಾಡೋದು? ಉಟ್ಕೋಣ, ಸುಟ್ರು ಹೋಗಲ್ಲ ಅಂತಾರೆ. ಊರೂರುಗಳಲ್ಲೂ ಜಾತ್ರೆ ಶುರುವಾದ್ವಲ್ಲ ಗೌರಮ್ಮ, ಅದಕ್ಕೆ ಜಾತ್ರೆ ಆಡು ಆಡ್ತಾ ಇದ್ವು. ನೀನು ಬಂದೆ ಬಾ. ಆ ಕಾಲದಲ್ಲಿ ಜಾತ್ರೆಗಳು ನಮ್ಮ ಜೀವನದ ಭಾಗವೇ ಆಗಿದ್ವು. ಅದರಲ್ಲೂ ಕೂಡ ನಮ್ಮ ಹಳ್ಳಿಗಾಡಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಈ ವರ್ಷದ ಬದುಕಿಗೆ ಚಿಕ್ಕದೊಂದು ಆರಾಮ ಪಡೆಯೋಕೆಂತಾನೆ ಇದನ್ನೆಲ್ಲ ಮಾಡಿದ್ರು ಏನಪ್ಪ. ಆ ಕಾಲದಲ್ಲಿ ಈಗ ನಂಗೆ ಟಿವಿ, ಫೋನು, ಸಿನಿಮಾ ಅಂತ ಏನು ಇರ್ಲಿಲ್ವಲ್ಲ. ಜಾತ್ರೆ, ಪರೀಕ್ಷೆ, ಹಬ್ಬ, ಮದುವೆ, ಹೊಸಗೆ ಇರ್ಲಿ ತಾನೆ, ಒಬ್ರಿಗೊಬ್ರು ಸೇರೋಕೆ ಮಾಡೋಕೆ ಅಂತ ಅವಕಾಶ ಆಗ್ತಾ ಇದ್ದಿದ್ದು ಅಲ್ವಾ ಜಯಮ್ಮ? ಹೌದು ಗೌರ, ಈಗ ನಂಗೆ ಮೊಬೈಲ್ ಇಲ್ಲದ ಕಾಲದಲ್ಲೇ ವರ್ಷವಾದಿ ಜಾತ್ರೆಗಳು ನೋಡಿ ಮಾತಾಡಿ ಪ್ರೀತಿ ಪ್ರೇಮ ಊರಿಗಂತ ನಾನು ಬತ್ತೀನಿ, ನೀರಿಗಂತ ನೀನು ಬಾರೆ, ಕುಂತು ನಿಂತು ಮಾತನಾಡೋಣ. ಚಲವಯ್ಯ ಚಲವೋ ತಾನಿ ತಂದನ ಇನ್ಮ ಯಾರದೇ ಕೋಲಣ್ಣ ಕೋಲೆ. ಸುಮ್ನಿರ್ಜಯ, ಆ ಕಾಲದಲ್ಲೇ ನಮ್ ಗೌರ ಅಷ್ಟು ಧೈರ್ಯ ಮಾಡಿ ಚಿಂದಂತ ಗಂಡನ್ನ ಮದ್ವೆ ಮಾಡ್ಕೊಂಡಿದ್ದು ದೊಡ್ಡ ಕ್ರಾಂತಿನ ಬಿಡು. ಅವಾಗೆಲ್ಲ ಜಾತ್ರೆ ಅಂದ್ರೆ ಪ್ರತಿಯೊಬ್ಬರಿಗೂ ಅವ್ರದವ್ರದೇ ಕಾರಣಕ್ಕೆ ತುಂಬಾ ಮುಖ್ಯ ಆಗ್ತಿತ್ತು. ದೊಡ್ಡವ್ರಿಗೆ 4 ಜನಕ್ಕೆ ತಮ್ಮ ಯಜಮಾನಿಕೆ ತೋರಿಸೋಕೆ ಅದೊಂದು ಅವಕಾಶ. ಹೆಂಗಸರಿಗೆ ಮನೆ ಬೇಕಾದ ಪಾತ್ರೆ ಪಗಡು ಕೂಡ ಕೊಳ್ಳೋಕೆ ಸಿಕ್ಕ ಅವಕಾಶ. ಅರೆಯದವರಿಗೆ ಅಲಂಕಾರ ಮಾಡ್ಕೊಂಡು ಮೆರೆಯೋದೇ ಒಂದ್ ಸಮಯ ನೋಡಪ್ಪ. ಮಕ್ಳಿಗೆ ಆಟಿಕೆ ತಗೊಳ್ಳೋದು, ಸಿಹಿ ತಿಂಡಿ ತಿನ್ನೋದರೇ ಸಂಭ್ರಮ. ನಾವು ಚಿಕ್ಕವರಿದ್ದಾಗ ಜಾತ್ರೆ ಇನ್ನೂ ಒಂದ್ ತಿಂಗಳಿದ್ದಾಗಲೇ ತಯಾರು ಮಾಡ್ಕೊಳ್ತಾ ಇದ್ವು ಅಲ್ವಾ? ಅದೇನ್ ಹೇಳೋದು, ಸಂತೆಗೆ ಮೊದ್ಲೇ ಗಂಟು ಕಳ್ಳರು ಬಂದ್ರು ಅನ್ನೋ ತರ ಗುಡಿಗೌಡ್ರು ಯಜಮಾನ್ರು ಜಾತ್ರೆ ದಿವಸ ಗೊತ್ತು ಮಾಡೋದು ತಡವಾದ್ರೂ ಪರವಾಗಿಲ್ಲ, ನಮ್ ಸಿದ್ಧತೆ ಮಾತ್ರ ಯಾವ ವರ್ಷನೂ ತಡವಾಗ್ತಿರ್ಲಿಲ್ಲ. ಓ ಮತ್ತೆ ನಾನಂತೂ 6 ತಿಂಗಳು ಮೊದ್ಲಲ್ಲೇ ಅಪ್ಪ, ಅವ್ವ, ಅಜ್ಜ, ಅಜ್ಜಿ ಮನೆಗೆ ಬಂದ ನೆಂಟ್ರು, ಪರಿಚಯದವರು, ಪರಿಚಯ ಇಲ್ದವರು ಎಲ್ಲರತ್ನ ಕಾಡಿಬೇಡಿ ದುಡ್ಡು ಗುಡ್ಗಿ ಮಾಡ್ಕೊಂತಿದ್ದೆ ಜಾತ್ರೆಗೆ. ದುಡ್ಡು ಗುಡ್ಡಿ ಮಾಡೋದು ಅಂದ್ರೆ ನಿನ್ಗೊಂದ್ ಜೀವ ಬಿಡವ. ಆ ಕಾಲದ ಹಂಗೆ ಇನ್ ಈಗ ಕೇಳ್ಬೇಕಾ? ಅಯ್ಯೋ ಅದ್ನೇನ್ ಹೇಳ್ತೀಯ ಗಂಗಮ್ಮ? ಕಾಸೆ ಕೈಲಾಸ ಕಾಸೆ ವಿಲಾಸ, ಕಾಸಿಗಾಗಿಯೇ ಎಲ್ಲ ಮೋಸ, ಕಾಸಿಲ್ಲದೆಯೇ ಬರೀ ಉಪವಾಸ ಅಂತ ಕೇಳಿಲ್ವೇನವ? ದುಡ್ಡಿನ ಮೈ ಮೇನೆ ಅಂತದ್ದು ಕಣವ? ನಾನು ನಮ್ಮಪ್ಪನ ಜೇಬು ನಮ್ಮಮ್ಮನ ಸಾಸಿವೆ ಡಬ್ಬದಿಂದ ಜಾತ್ರೆಗೆ ಒಂದ್ ತಿಂಗಳು ಮುಂದ್ಲೆ ದುಡ್ಡ ಕದಿಯೋಕ್ ಶುರು ಮಾಡ್ತಿದ್ದೆ. ಆದ್ರೆ ಅದು ಎಲ್ರಿಗೂ ಮೊದ್ಲೇ ಗೊತ್ತಾಗಿರೋದು. ಕಣವ, ಚಿಕ್ಕವಳಾಗಿದ್ದಾಗ ದುಡ್ಡು ಕದ್ದೆ, ದೊಡ್ಡವಳಾದಾಗ ಮನಸ್ ಕದ್ದೆ, ಒಟ್ನಲ್ಲಿ ಕದಿಯೋದೇ ಒಂದ್ ದೊಡ್ಡ ಕೆಲಸ ಅನ್ನು ನಿಂದು. ಇರ್ಲಿ ಬಿಡು, ಸುಮ್ಮನೆಯ ತಮಾಷೆಗಂದೆ. ನಾನು ಜಾತ್ರೆ ದುಡ್ಡಿಗೆ ಅಂತ ಪಕ್ಕ ತೋಟದಲ್ಲಿ ಬಿದ್ದ ಕಾಯಿನ ಕೊದ್ದ ಅಂಗಡಿಗೆ ಮಾರಿ ದುಡ್ಡು ಮಾಡ್ಕೊಂತಿದ್ದೆ. ನಾನು ನಮ್ಮ ಹೂವಿನ ತೋಟದಲ್ಲಿ ಹೂ ಕಿತ್ತು ಕಟ್ ಮಾರಿ ಕಾಸಿ ಕಾಸು ಸೇರ್ಸ್ತಾ ಇದ್ದೆ. ನೀನ್ ಹೆಂಗ್ ದುಡ್ಡು ಮಾಡ್ದೆ ಶಿವಣ್ಣ? ಅಯ್ಯೋ ನನ್ನ ಕತೆ ಏನ್ ಹೇಳ್ತೀಯ ಬಿಡು. 6 ತಿಂಗಳು ಮೊದ್ಲಿಂದಲೇ ಅವ್ರಿವ್ರ ತೋಟದ ತೆಂಗಿನ ಗರಿನ ಎಳ್ಕೊಂಬಂದು ಕಡ್ಡಿ ಸಿಗದು 2 ಪೈಸಾ 3 ಪೈಸಕ್ ಒಂದ್ ಶಿವಡ್ ಮಾರ್ತಾ ಇದ್ದೆ. ನಮ್ಮ ಅಜ್ಜ 4 ಅಣಿ ಕೊಡೋದು, ನಮ್ಮಪ್ಪ 1 ರೂಪಾಯಿ, ನಮ್ಮಮ್ಮ 8 ಅಣಿ ಕೊಡರು. ಅದ್ರಲ್ಲಿ 3 ದಿವಸ ಜಾತ್ರೆ ಮಾಡ್ತಾ ಇದ್ದೆ. ಅವಾಗೆಲ್ಲ ಏನ್ ತಗೊಂಡ್ರು ಬೆಲೆ ಕಮ್ಮಿ ಇರೋದು. 3 ಪೈಸೆ ಇದ್ರೆ 3 ಲೋಕನೆ ಆಳ್ಬೋದಾಗಿತ್ತು. ಓ ಕಣವ, ಆವಾಗ ದುಡ್ಡಿಗೆ ವಿಪರೀತ ಬೆಲೆ ಇತ್ತು. 10 ಪೈಸೆ ಸಿಕ್ಕಿದ್ರೆ ಅದೇ ದೊಡ್ಡ ಮಾತು. 10 ಪೈಸಕ್ಕೆ ಒಂದ್ ಸೇರ್ ಮಂಡಕ್ಕಿ ಸಿಕ್ತಿತ್ತು ಅಂತೀನಿ, 1 ಕೆಜಿ ಅಕ್ಕಿಗೆ ಬರೀ 4 ಅಣೆ ಅಂತೀನಿ. ಅಷ್ಟೊಂದು ಕಮ್ಮಿ ರೇಟ್ ಸಿಕ್ಕಿದ್ಕೆ ನೀನ್ ಇವತ್ತು 100 ಕೆಜಿ ತೂಕ ಇರೋದು ಎಲ್ಲಿಂದ ಎಲ್ಲಿಗ್ ಬಂದ್ವು ನೋಡು. ಅವಾಗ ಜೇಬಲ್ಲಿ ದುಡ್ಡು ತಗೊಂಡೋಗಿ ಚೀಲದಲ್ಲಿ ಸಾಮಾನ್ ತರ್ತಿದ್ವಿ, ಈಗ ಚೀಲದಲ್ಲಿ ದುಡ್ಡು ತಗೊಂಡೋಗಿ ಜೇಬಲ್ಲಿ ಸಾಮಾನ್ ತರಂಗ ಆಗೋಗಿದ್ದೆ ನೋಡವ. ಒಂದ್ ಕಾಲದಲ್ಲಿ ದುಡ್ಡೇ ಇರ್ಲಿಲ್ಲ ಗೊತ್ತೇನು, ವಸ್ತುಗಳನ್ನೇ ಒಬ್ರಿಗೊಬ್ರು ವಿನಿಮಯ ಮಾಡಿಕೊಂಡು ಜೀವನ ಮಾಡ್ತಾ ಇದ್ರು. ಆಮೇಲೆ ದುಡ್ಡು ಬಂತು, ಈಗ ಫೋನ್ ಪೇ ರೂಪೇ ಗೂಗಲ್ ಪೇ ಅಂತ ಫೋನ್ ಅಲ್ಲೇ ದುಡ್ಡು ಓಡಾಡಕ್ ಶುರು ಮಾಡಿತ್ತೆ. ಬರ್ತಾ ಬರ್ತಾ ದುಡ್ಡು ಪ್ರಿಂಟ್ ಮಾಡದೇ ಇಲ್ವಂತೆ, ಅದೆಂತದೋ ಬರೀ ಡಿಜಿಟಲ್ ಕರೆನ್ಸಿದೇ ದರ್ಬಾರು ಅಂತಾರೆ. ಬರ್ಲಿ ಬರ್ಲಿ, ಹಂಗಂತ ನಾವು ಸುಮ್ನೆ ಕೂತ್ಕೊಳಂಗಿಲ್ಲ. ನಾವು ಕೂಡ ಫೋನಲ್ಲಿ ದುಡ್ಡು ಹಾಕೋದು ತೆಗಿಯೋದು ಕಳಿಸೋದು ಇದನ್ನೆಲ್ಲ ನಾವು ಕಲಿಬೇಕು ಕಣ್ರವ, ಇಲ್ಲಾಂದ್ರೆ ನಾವು ಹಿಂದ್ ಬೀಳ್ತೀವಿ. ಇದನ್ನೇ ಕಣಮ್ಮ ಡಿಜಿಟಲ್ ಸಾಕ್ಷರತೆ ಅಂತ ಕರೆಯೋದು. ಬದಲಾವಣೆ ಅನಿವಾರ್ಯ, ಅದಕ್ ತಕ್ಕಂತೆ ನಾವು ಬದಲಾಗೋದು ಕೂಡ ಅನಿವಾರ್ಯವೇ. ಅದಿರ್ಲಿ, ಜಾತ್ರೆ ದಿವಸ ನಾವು ಅಂದ್ರೆ ನಾವೆಲ್ಲ ಸ್ನೇಹಿತರು ಒಟ್ಟಿಗೆ ಸೇರಿ ದೊಡ್ಡ ಬೆಳಗಿನ ಜಾವಕ್ಕೆ ಎದ್ದು ಜಾತ್ರೆ ಹೊರಡ್ತಾ ಇದ್ವಿ. ಇನ್ನು ಕಮಿಟಿಯವರು ಕೈವಾಡದವರು ಆಸೆಯಿಂದ ಎದ್ದಿರದಲ್ಲೇ ಇರಲ್ಲ ಅನ್ನು, ಅವ್ರಿಗಿಂತ ಮೊದ್ಲು ನಮಗೆ ಜಾತ್ರೆ ತುಂಬಾ ಮುಖ್ಯವಾಗಿತ್ತು. ಹೂ ಕಣಪ್ಪ, ನಾನು ನೋಡ್ತಾ ಇದ್ನಲ್ಲ ನಿನ್ ಕಾರ್ಬಾರು ಅದೇನ್ ಗನಂದಾರಿ ರಾಜಕಾರ್ಯ ಇತ್ತು ಅಂತ ಅಷ್ಟೊತ್ತಿಗೆ ಹೋಗಿ ಮೂದೇವಿ ಹಂಗೆ ಅಡ್ಡಾಡ್ತಾ ಇದ್ದೋ ಕಾಣೆ ಕಣಪ್ಪ. ಏ ಸುಮ್ನಿರ್ ಗೌರ, ಏ ಮೂದೇವಿ ಅಂದ್ರೆ ಮನೇಲಿ ಕಂಬಳಿ ಒದ್ಕೊಂಡ್ ಮುಂಕಾಗಿರೋದು ಅಂತ. ಶಿವಣ್ಣ ಯಾಕೆ ಮೂದೇವಿ ಆಗ್ತಿತ್ತೆ? ಒತ್ತುಟ್ಟೋದ್ಕೆ ಮೊದ್ಲು ಜಾತ್ರೆಗ್ ಹೋಗಿ ಅಡ್ಡಾಡೋದು ಅಂದ್ರೆ ಎಂತ ಉತ್ಸಾಹ ಇರ್ತಿತ್ತು ಅಂತೀನಿ. ಆ ಕಾಲದಲ್ಲಿ ನಿನ್ ಅಂಗಿಗೆ ಗುಂಡಿಗೆ ಅದೇನು ಅಲಂಕಾರ ಮಾಡ್ತಿದ್ರಲ್ಲ, ಅದೇನ್ ಶಿವಣ್ಣ? ಅದ ಅದ ಅವಾಗೆಲ್ಲ ಊದ್ಗಾಡಿ ಪಟ್ಟಣದಲ್ಲಿ ಬಣ್ಣ ಬಣ್ಣದ ಬ್ಯಾಗಡೆ ಪೇಪರ್ ನಂತದಿರೋದು ನೀವು ನೋಡಿದ್ರೋ ಏನವ, ಕೆಂಪುದು ಹಸಿರುದು ಹಳದಿ ಬಣ್ಣದ್ದು ಹಿಂಗೆಲ್ಲ ಎಂತೆದೋ ಬಣ್ಣದ ಸಿಕ್ಕೋದು. ಅದನ್ನೆಲ್ಲ ತೆಗೆದ್ಬಿಟ್ಟು ಸಣ್ಣ ಕತ್ತರಿಸ್ಕೊಂಡು ಅಂಗಿ ಗುಂಡಿ ಸುತ್ತಕೊಂಡು ಸ್ಟೈಲ್ ಮಾಡ್ತಿದ್ದೆ. ಜಾತ್ರೆ ಮದುವೆ ಹಬ್ಬ ಇತರ ಮುಖ್ಯ ಮುಖ್ಯವಾದ ಕಾರ್ಯಕ್ರಮಗಳೇ ಈ ಸಿಂಗಾರನ ಕಡ್ಡಾಯ ಮಾಡ್ಕೊಂತ ಇದ್ವಿ. ಎಲ್ರೂ ನನ್ನೇ ನೋಡ್ತಾರೆ ಅಂತ ಖುಷಿ ಆಗ್ತಿತ್ತು. ನೋಡ್ತಾ ಇದ್ರು ಕಣ ಹೇಳವು. ನೋಡಿರ್ತಾರೆ ಬಿಡು, ಈ ಮಂಗ ಎಲ್ಲಿಂದ ಬಂತು ಅಂತ. ಉದ್ದಕ್ಕೂ ಇಂತ ಕಪಿಯಾಟವೇ ಆಯ್ತು ನೋಡು ನಿಂದು. ನಿಂದೊಳ್ಳೆ ಕತೆ ಗೌರ, ಚಿಕ್ಕವರಿದ್ದಾಗ ಇಂಥದ್ದೆಲ್ಲ ಇದ್ದದ್ದೇ ಕಣವ. ಅವಾಗಲ್ದೆ ಈ ವಯಸ್ಸಲ್ಲಿ ಬಾಳಕ್ಕಾಗ್ತಿತ್ತ ಹೇಳು? ಆಟ ಆಡ್ಬೇಕಾರೆ ಆಟ ಆಡ್ಬೇಕು, ಕೆಲ್ಸ ಮಾಡ್ಬೇಕಾರೆ ಕೆಲ್ಸ ಮಾಡ್ಬೇಕು ಅಂತ ಹೇಳಿಲ್ವಾ? ಜಾತ್ರೆಗ್ ಹೋದ ತಕ್ಷಣ ಅದೇನೋ ತಗೊಂಡ್ತಿದ್ನಲ್ಲ, ಅದೇನ್ ಶಿವಣ್ಣ? ಅದ ಕೊಳಲು ಕಣವ, ಕೊಳಲು. ಒಂದ್ 10 ವರ್ಷ ಪ್ರತಿ ವರ್ಷ ಜಾತ್ರೆನಲ್ಲೂ ಆ ಕೊಳಲು ತಗೊಂಡು ಊತ್ತನೇ ಇದ್ದೆ. ಕೊಳಲಿನ ಬಣ್ಣ ಎಲ್ಲ ನನ್ನ ಮುಸಿಡಿಗೆ ಅಂಟಿಕೊಂಡು ಒಂಥರ ಬಣ್ಣ ಬಳ್ಕೊಂಡ ನಂಗೆ ಕಾಣ್ತಿದ್ದೆ. ಇರೋ ಬರೋ ಹುಗಳೆಲ್ಲ ಖಾಲಿ ಆತು, ರಾಗ ಮಾತ್ರ ಬರಲೇ ಇಲ್ಲ, ಬರೀ ಪೀ ಪೀ ಪೀ ಅಂತ ಬಂದದ್ದೇ ಬಂತು ನೋಡು. ನಾವು ಜಾತ್ರೆಗೆ ಹೋದ ಕೂಡ್ಲೆ ಟೇಪು ರಿಬ್ಬನ್ನು ಎಲ್ಲಿರ್ತವೆ ಅಂತ ಹುಡುಕೊಂಡು ಬಣ್ಣ ಬಣ್ಣದ ತಗೊಂಡು ಅವಾಗ್ಲೇ ನಮ್ ಜಡೆಗೆ ಹಾಕೊಳ್ತಿದ್ವಿ ಅಲ್ವಾ ಜಯ? ಮತ್ತೆ ಕುದುರೆ ಜುಟ್ಟು 2 ಜಡೆ ಯಾವ್ದಾದ್ರೂ ಇರ್ಲಿ ಅದಕ್ಕೆ ಪ್ಲಾಸ್ಟಿಕ್ ಕುದೊದ್ದು ನೆತ್ತಕ್ಕಿಂತಿದ್ದು. ಆಮೇಲಂತೂ ಮಣಿ ಇಲ್ದೆ ಕಡ್ಡಾಯವಾಗೂ ಬೇಕಾಗಿತ್ತು. ನಾನಂತೂ ಓದಳೆಯ ಮೊದ್ಲು ಪುರಿ ಪಕೋಡ ತಿಂತ ಇದ್ದೆ ಕಣ್ರವ. ಜಿಲೇಬಿ ಬಣ್ಣ ನೋಡಿದ್ರೆ ಬಾಯಿ ನೀರ್ ಬರೋದು. ಅದೆಂತದ ದೊಡ್ಡ ಬಿದ್ರಿನ ತಕ್ಕಡಿಲಿ ಒತ್ಕೊಂಡ್ ಬರ್ತಾ ಇದ್ರಲ್ಲ, ಅದೇನ್ ಶಿವಣ್ಣ ಅದು? ಅದು ಸೋನ್ ಪಪ್ಡಿ ಕಣವ, ಸೋನ್ ಪಪ್ಡಿ. ಅವಾಗ ನಾವ್ ಅದ ಗೊತ್ತಿಲ್ದಲೇ ಓಂ ಪುಡಿ ಅಂತ ಕರಿತಾ ಇದ್ವಿ. ವರ್ಷಕ್ಕೊಂದ್ಸಾರಿ ಮಾತ್ರ ಅದು ಜಾತ್ರೆಯಲ್ಲಿ ಸಿಗ್ತಾ ಇದ್ದದ್ದು. ಅದನ್ ತಿಂದೇ ಹೋದ್ರೆ ಸತ್ತ ಮೇಲೆ ಸ್ವರ್ಗನೇ ಸಿಕ್ಕಲ್ಲ ಅನ್ಕೊಂಡಿದ್ದು ನಾವು ಆ ಕಾಲದಲ್ಲಿ. ಎಂತ ಹುಚ್ಚು ಕಲ್ಪನೆ ಅಲ್ವಾ, ತಿಂದ್ರೆ ಖಾಲಿ ಆಗತ್ತೆ ಅಂತ ಕೈನಲ್ಲೇ ಇಟ್ಕೊಂಡು ಅಲ್ಲೇ ಕರಗಿ ಕೈಗೆಲ್ಲ ಅಂಟ್ಕೊಂಡಿರೋದು, ಕೊನೆಗೆ ಆ ಕೈನ ನೆಕ್ಕಂತಿದ್ವಿ. ಸುಮ್ನಿರಪ್ಪ, ಅದನ್ನ ಕೇಳಿದ್ರೆ ಸಾಕಾಗುತ್ತೆ, ಕೈ ತೊಳೆದಿದ್ರೋ ಇಲ್ವೋ ಕಾಣ್ಮಾರಾಯ. ನಾವಿನ್ನೇನ್ ಕೊಡ್ಬೇನೆ ಗೌರ, ಪೂರಿಕಾರ ತಿನ್ಬೇಕಾರೆ ಸ್ವರ ಸರ ಅಂತ ಗೊಣ್ಣೆ ಹೇಳ್ಕಂತಿರ್ಲಿಲ್ವಾ? ಎಲ್ಲ ಗೊಣ್ಣೆನ ಒಳಕೋಗಿತ್ತೋ ಯಾರಿಗ್ ಗೊತ್ತವ. ನನ್ ಮೂಗಿಗೆ ಒಂದ್ಸರಿ ಕಡ್ಲೆ ಬೀಜ ಹೋಗಿ ನೆಂದು ನೆಂದು ದಪ್ಪನಾಗಿ ಕೊನೆಗೆ ದೊಡ್ಡ ಆಸ್ಪತ್ರೆಗೆ ಹೋಗಿ ತೆಗಿಸ್ಕೊಂಡ್ ಬಂದ್ ಕಣ್ತಾಯಿ. ನೀನು ಇನ್ನೊಂದು ಏನೋ ಊದ ತಗೊಳ್ದಿದ್ದಲ್ಲ, ಅದೇನ್ ಶಿವಣ್ಣ ಅದು? ಅದೊಂಥರ ಪಿಪಿ ಕಣಮ್ಮ ಅದು, ಅದ್ರಲ್ಲಿ ಅವ್ವ ಅಪ್ಪ ಅಂತ ಊದಕ್ ಬರೋದು ನನಗೆ. ನಾನು ಪಟ ಪಟ ಅಂತ ಶಬ್ದ ಮಾಡೋ ತಗಡಿನ ಕಪ್ಪೆ ತಗೊಂಡು ಶಬ್ದ ಮಾಡಿ ಮಾಡಿ ಮನೆಯವ್ರ ಕೈಲಿ ಬೈಸ್ಕೊಳ್ತಿದ್ದೆ. ಜಾತ್ರೆ ಓದ್ ಹೋದರೆ ಮೊದ್ಲು ಬಣ್ಣ ಬಣ್ಣ ಶರಬತ್ ಕುಡಿತಿದ್ವಿ. ಹ್ಞೂ ಕಣವ, ಅದೆಂತದ್ದೋ ನೀರೋ ಏನೋ, ಆದ್ರೆ ಆರೋಗ್ಯ ಮಾತ್ರ ಚೆನ್ನಾಗಿತ್ತು. ಏನ್ ತಿಂದ್ ಏನ್ ಕುಡಿದ್ರು ಏನು ಆಗ್ತಿರ್ಲಿಲ್ಲ, ಆದ್ರೂ ಹೊಟ್ಟೆಗ್ ಬಳಸೋದು ಅಂದ್ಮೇಲೆ ನಾವು ಹುಷಾರಾಗಿ ಇರ್ಬೇಕಾಗಿತ್ತು. ಏನ್ ಮಾಡಿದ್ವೋ ಅದೇನು. ಲಾಡು ಮಿಠಾಯಿ ಕಲ್ಯಾಣ ಸೇವು ಖಾರ ಸೇವು ಒಂದೆರಡು ತರದ ತಿನಿಸು ಬರೋದು ಅಲ್ಲಿ ಪ್ರತಿ ವರ್ಷ ಒಂದ್ ಕನ್ನಡಕನು ನಿನ್ ಲೀಸ್ಟ್ ಅಲ್ಲಿ ಇರ್ತಿತ್ತು ಅಲ್ವಾ ಶಿವಣ್ಣ? ಒಂದುವೆ ಅದು ಮುರಿದೋದ್ರೆ ಎರಡುವೆ, ಅದ್ರಗೇನ್ ಮುಲಾಜು, ಕೆಂಪು ಹಸಿರು ಹಳದಿ ಹಿಂಗೆ ಬಣ್ಣ ಬಣ್ಣದ ಕನ್ನಡಕ. ಜಾತ್ರೆಗೆ ಹೋದನೆ ಒಂದ್ ಕನ್ನಡಕ ತಗೊಂಡು ಕಣ್ಣಿಗೆ ಹಾಕೊಂಡು ಸೋನ್ ಪಪಡಿ ಕೈಯಲ್ಲಿ ನೆಕ್ಕೊಂಡು ಒಂದ್ ಕೈಲಿ ಪಿಪಿ ಒಂದ್ ಕೈಲಿ ಗಿರ್ಗಟ್ಟಿ ಜಬಲ್ ಡಮರುಗ ಪೀ ಪೀ ಅಂತ ಕೊಳಲು ಊದ್ಕೊಂಡು ಜಾತ್ರೆ ತುಂಬಾ ಅಲ್ಲಾಶ ಹೋಗೋದು ಇಲ್ಲಾಶ ಬರೋದು ಇದೇ ಒಂದ್ ಕೆಲಸ ನನಗೆ. ನಿಜ ಹೇಳೋದಾದ್ರೆ ಅವಾಗ ನೀನು ನೋಡರ ಕಣ್ಣಿಗೆ ಅತ್ಲಾಗಿ ಭೂಲೋಕದ ಮನುಷ್ಯನೂ ಅಲ್ಲ, ಯಾವುದೋ ಪ್ರಾಣಿಯ ಲಕ್ಷಣವೂ ಕಾಣ್ತಾ ಇಲ್ಲ, ಇದು ಯಾವುದೋ ಬೇರೆ ಗ್ರಹ ವಿಚಿತ್ರ ಜೀವಿ ಅನ್ನ ತರ ಕಂಡಿರ್ಬಹುದು ಅಂತೀನಿ. ಏನ್ ಜಯ ನಿಜವ? ಆ ಕಾಲದಲ್ಲಿ ಬಾಲ್ಯ ಅನ್ನೋದು ಇಂಥ ಸುಂದರವಾದ ನೆನಪುಗಳಿಂದ ತುಂಬಿರ್ತಿತ್ತು ಗೌರ, ಎಲ್ಲ ಮರ್ತು ಅಕ್ಕಿಯಂಗೆ ಆರ್ತಾ ಇದ್ವಿ. ಈಗಿನ ಮಕ್ಕಳಿಗೆ ಈ ತರದ ಅವಕಾಶಗಳು ತುಂಬಾ ಕಡಿಮೆ. ನಾಲ್ಕು ಗೋಡೆ ಒಳಗೆ ಬರೀ ಮೊಬೈಲು ಲ್ಯಾಪ್ಟಾಪ್ ಕಂಪ್ಯೂಟರ್ ನೋಡ್ತಾ ಕುಂತ್ರೆ ಅವ್ರ ಮನಸ್ಸು ಅರಳೋದೆಂಗೆ, ಪ್ರಪಂಚ ತಿಳಿಯೋದೆಂಗ್ರವ? ಹಂಗಂತ ಹೇಳು ಅವರಿಗೆ, ನಿಮ್ಗೇನ್ ತಿಳಿಯುತ್ತೆ, ನಿಮ್ ಕಾಲವೆ ಬೇರೆ ನಮ್ ಕಾಲವೆ ಬೇರೆ ಅಂತಾರೆ, ನಮ್ ಮಾತು ಕೇಳ್ತಾರ ಅವರು? ನಮ್ ಬೆನ್ನು ನಮಗ್ ಕಾಣಲ್ವ, ನಾವು ಕೂಡ ನಮ್ಮ ಅಪ್ಪ ಅಮ್ಮಗೆ ನಿಮಗೇನ್ ತಿಳಿಯುತ್ತೆ ಸುಮ್ನರಿ ಅಂತಲೇ ಹೇಳ್ತಾ ಇದ್ದದ್ದು. ನಮ್ ಮಕ್ಳು ನಮಗಂತವೆ, ನಾಳೆ ಅವ್ರ ಮಕ್ಳು ಅವ್ರಿಗೆ ಇದನ್ನೇ ಮಾತನ್ನು ಹೇಳ್ತಾರೆ. ಇದೇ ಕಣವ್ವ ಜನರೇಷನ್ ಗ್ಯಾಪ್ ಅಂದ್ರೆ ಎಲ್ಲಾ ಕಾಲಕ್ಕೂ ಇದ್ದಿದ್ದೇ. ಹಂಗೆ ಅಂತೀಯ, ಇನ್ನೇನ್ ಮಾಡೋದು, ಹೆಂಗೋ ಅನುಸರಿಸ್ಕೊಂಡ್ ಹೋಗೋದು. ಹ್ಮ್ ಗೌರ, ಒತ್ತು ಬಂದಂಗ್ ಛತ್ರಿ ಹಿಡಿಯೋದು, ಈಗಿನ ರೀತಿ ರಿವಾಜೇ ಬೇರೆ ಆಗಿನ ರೀತಿ ರಿವಾಜೇ ಬೇರೆ. ಏನಾದ್ರೂ ಆಗ್ಲಪ್ಪ, ಸಮಾಜ ಆರೋಗ್ಯ ಚೆನ್ನಾಗಿದ್ರೆ ಆಯ್ತು. ಆ ಕಾಲಕ್ಕೆ ಯಾವ ದೊಡ್ಡ ಮಾಲ್ಗಳು, ಆನ್ಲೈನ್ ವ್ಯಾಪಾರ, ಸೂಪರ್ ಮಾರ್ಕೆಟ್ ಅದು ಹೋಗ್ಲಿ, ಸರಿಯಾದ ಒಂದು ದೊಡ್ಡ ಅಂಗಡಿ ಕೂಡ ಇರ್ಲಿಲ್ಲ. ವಾರದ ಸಂತೆನಲ್ಲೇ ಬೇಳೆ ಬೆಲ್ಲ ಜೀರಿಗೆ ಮೆಂತೆ ಅಂತ ಸಿಕ್ಕಿದ್ದು. ಇನ್ನ ಅಲ್ಯೂಮಿನಿಯಂ ಪಾತ್ರೆ ಸ್ಟೀಲ್ ಸಾಮಾನ್ ಅಂತ ಕೊಂಡ್ಕೊಳ್ಳಕ್ಕೆ ವರ್ಷದ ಜಾತ್ರೆನೆ ಮುಖ್ಯವಾದ ಮಾರ್ಕೆಟ್ ಆಗಿತ್ತು. ಜಾತ್ರೆ ಅಂದ್ರೆ ಏನಮ್ಮ ಅದು? ಅದೊಂದು ಮಾಯಾ ಲೋಕ. ಏನ್ ಇರ್ತಿತ್ತು ಅನ್ನೋದಕ್ಕಿಂತ ಏನ್ ಇರ್ಲಿಲ್ಲ ಅಂದ್ರೆ ಸರಿಯಾಗುತ್ತೆ ನೋಡು. ಒಂದ್ ಕಡೆಗೆ ಪಾತ್ರೆ ಅಂಗಡಿಗಳ ಸಾಲು, ಮತ್ತೊಂದ್ ಕಡೆ ಮಕ್ಕಳ ಆಟದ ಸಾಮಾನುಗಳ ಅಂಗಡಿ, ಇನ್ನೊಂದು ಭಾಗದಲ್ಲಿ ಅಲಂಕಾರದ ವಸ್ತುಗಳು, ಚಪ್ಪಲಿ ಅಂಗಡಿ ಕೂಡ ಬರವು. ನಾನಂತೂ ಅಲ್ಲೇ ಚಪ್ಪಲಿ ತಗೊಳ್ತಾ ಇದ್ದಿದ್ದು. ಅಷ್ಟೇ ಅಲ್ಲ, ಹೂವು ಹಣ್ಣಿನ ಅಂಗಡಿ ಅಂತೂ ಸಾಲ್ ಗಟ್ಟಿರವು. ರೊಟ್ಟಿ ಮಾಡೋ ಅಂಚು, ದೋಸೆ ಮಾಡೋ ಕಾವಲಿ, ಚುಂಚ್ಗ ಇಡ್ಲಿ ಪಾತ್ರೆ, ಕಡುಬಿನಂಚು, ಲೆತ್ತೋಡಿ, ರೊಯಲ್ ತಂಬ್ಗೆ, ಕೊಳಗ, ಬೇಷನ್ನು, ಕಡಾಯಿ, ಇತಾಳೆ, ತಾಮ್ರದ ಬಿಂದಿಗೆ, ಕಣ್ಕಪ್ಪು, ಜಡೆಬಿಲ್ಲೆ, ಬಾಳೆ, ಸಾರ, ಪೌಡ್ರು, ಸ್ನೋ, ಒಂದಾ ಎರಡ ಒಂಟಿಸ್ಕೊಣ, ಕುಂಕುಮ, ಅವೆಲ್ಲವನ್ನೂ ಅಲ್ಲೇ ತರ್ತಿದ್ದೆ. ಇನ್ನೊಂದ್ ಕಡೆ ಬರೇ ತಿಂಡಿಗಳ ಅಂಗಡಿಗಳು, ಸಿಹಿ ತಿಂಡಿನ ಎಷ್ಟು ಸುಂದರವಾಗಿ ಒಂದ್ರ ಮೇಲೊಂದು ಜೋಡಿಸಿಡೋರು ಅಂತೀಯ. ಆ ಕಡೆ ಚೀಲದಲ್ಲಿ ಪುರಿ, ಖಾರ ಇದ್ರೆ ಈ ಕಡೆ ಬಿಸಿ ಬಿಸಿ ಪಕೋಡ, ಬೋಂಡ, ಜಿಲೇಬಿ, ಹಿಂಗೆ ಎಂತೆಂತದೋ ತಿಂಡಿಗಳು. ಅವಾಗೆಲ್ಲ ಕಡ್ಲೆ ಹಿಟ್ಟು, ಶೇಂಗಾ ಎಣ್ಣೆ ಒರಿಜಿನಲ್ ಆಗಿರೋದು. ಈಗ ನಂಗೆ ಕಲಬೆರಕೆ ಇರ್ಲಿಲ್ಲ. ಅದ್ರ ಜೊತೆಗೆ ರೈತರ ಬೇಸಾಯಕ್ಕೆ ಬೇಕಾದ ಹಗ್ಗ, ಮೀನಿ, ಪಟ್ಕಣ್ಣಿ, ಹಗಡು, ಬಾಯ್ಕೊಕ್ಕಿ, ಮೂಗದಾರ, ಬಾರ್ಕೋಲು, ಗಂಟೆ, ಶಂಖ, ಕೌಡೇಸರ, ಕೋಡಣಸು, ಗೆಜ್ಜೆ, ಕೊಳ್ಳೂರಿ ಎಲ್ಲಾ ಸಿಗ್ತಾ ಇದ್ವು. ಆರ್ತಿ ತಟ್ಟೆ, ಪಂಚವಾತ್ರೆ, ಧೂಪಾರ್ತಿ, ಸಾಂಬ್ರಾಣಿ ತಟ್ಟೆ, ದೇವ್ರ ಫೋಟೋ ಎಲ್ಲಾ ಮಾರ್ತಿದ್ರು. ಇಷ್ಟೇ ಅಲ್ಲ, ಒತ್ಕಣ ಕಂಬಳಿ, ಗದ್ಕೆ ಕಂಬಳಿ, ಜಮುಖಾನ, ಬೆಡ್ಶೀಟ್, ಅರಿವಾಣ, ಎಲೆ ಅಡಿಕೆ ಟ್ರೇ, ಕುಂಕುಮ ಬಟ್ಲು, ಕಳಶ, ಪನ್ನೀರ್ ಗಿಂಡಿ, ಹೋಗಮ್ಮ ಹೇಳ್ತಾ ಹೋದ್ರೆ ಒಂದಾ ಎರಡ. ಬೀಸಕಲ್ಲು, ಒಳಕಲ್ಲು, ಗುಂಡ್ಕಲ್ಲು, ರೋಣ್ಗಲ್ಲು ಎಲ್ಲಿ ಸಿಕ್ಕಿಲ್ಲ ಅಂದ್ರು ವರ್ಷಕ್ಕೊಂದ್ಸಾರಿ ಇಲ್ಲಿ ಕಾಯಂಆಗಿ ಸಿಕ್ಕದು. ಗಂಡು ವಂಚ, ಶಾವಿಗೆ ಮಣಿ, ಒನಕೆ ಇವೆಲ್ಲ ಈ ಜಾತ್ರೆಗೆ ಖರ್ಚಾಗದೆ ಉಳಿದು ಇನ್ನೊಂದ್ ಜಾತ್ರೆಗೆ ಹೋಗ್ತಾ ಇದ್ದು. ಉಳಿಯಂಗಿಲ್ಲ, ಕೊಳಿಯಂಗಿಲ್ಲ. ಸರ್ಕಸ್ ಬೇರೆ ಬರೋದು, ಮೇಲಿಂದ ಕೆಳಗೆ ಸುತ್ತಲ ತೊಟ್ಲಿತ್ತಲ್ವ, ಕೈಯಲ್ಲೇ ಸುತ್ತರಿಸಲ್ಲ, ಅದೇ ಈಗಿನ ಜೈಂಟ್ ವೀಲು. ಆಮೇಲೆ ಇನ್ನೊಂದ್ ತರದ್ದು, ಕುತ್ಕೊಂಡು ಸುತ್ತಲೂ ಸುತ್ತರಿತದ್ವಲ್ಲಮ್ಮ, ಮರದ ಕುದುರೆ, ಆನೆ, ಅದರಲ್ಲಿ ತಲೆ ಸುತ್ತು ಬರದು, ಆದ್ರೂ ನಾವು ಬಿಡ್ತಿರ್ಲಿಲ್ಲ. ತೂರುವ ಕೇರುವ ಮರಗಳು, ಬಿದಿರು ಕುಕ್ಕೆ, ತಟ್ಟಿ, ಜಲ್ಲೆ, ತೊಟ್ಲು, ಒಟ್ನಲ್ಲಿ ಈ ವರ್ಷ ಮನೆಗೆ ಬೇಕಾಗಿದ್ದನ್ನು ತಗೊಂಡ್ರೆ ಮುಂದಿನ ವರ್ಷ ತನಕ ಕತೆ ಹಾಕ್ಬೋದಾಗಿತ್ತು. ಹೌದು, ಈಗ್ಲೂ ಜಾತ್ರೆ ನಡೀತವೆ. ಆ ಕಾಲದ ಮಜಾ, ಜೀವಂತಿಕೆ, ಸತ್ವ, ಪ್ರೀತಿ, ವಿಶ್ವಾಸ ಇವತ್ತು ಇಲ್ವಾ ಅಂತ ಅನುಮಾನ ಬರ್ತೈತಿ. ಈಗಿನ ಮಕ್ಕಳು ನಮ್ಮಷ್ಟು ಉತ್ಸಾಹದಲ್ಲಿ ಜಾತ್ರೆ ಹಬ್ಬ ಅಂತ ಹೋಗಲ್ಲ. ಅವರಿಗೆ ಬೇಸರ ಕಳೆಯೋಕೆ ಏನಾದ್ರೂ ಕೊಂಡ್ಕೊಳ್ಬೇಕ, ಬೇರೆ ಮಾಧ್ಯಮಗಳೇ ಇದಾವಲ್ಲ. ಪೂರ್ತಿ ನಾವ್ ಅಂದ್ಕೊಂಡಂಗೆ ಆಗಿಲ್ಲ ಗಂಗಮ್ಮ, ಇವತ್ತು ಕೂಡ ಬೇಕಾದಂಗೆ ಜಾತ್ರೆ ಮಾಡೋ ಜನಗಳು ಇದ್ದೇ ಇದ್ದಾರೆ, ಅಂಗಡಿಗಳು ಕೂಡ ಬರ್ತವೆ. ನಾವೇ ಜಾತ್ರೆಗೆ ಹೋಗಿ ಎಷ್ಟೋ ವರ್ಷ ಆಯ್ತು. ಈ ವಯಸ್ಸಿನಲ್ಲಿ ಏನ್ ಹೋಗೋದು ಹೇಳು ಮಾರಾಯ್ರಿ, ಯಾರಾದ್ರೂ ಏನಂತಾರೆ? ಅಷ್ಟು ಚೆನ್ನಾಗಿ ಜಾತ್ರೆ ಮಾಡಿರೋ ನಾವೇ ಹಂಗಂದ್ರೆ ಹೆಂಗೆ ಗೌರ? ಸಂತೋಷ ಪಡೋಕೆ ವಯಸ್ಸಿನ ಕಾರಣ ಯಾಕೆ ಹೇಳು? ಹಳೆಯ ಸ್ನೇಹಿತರು, ಪರಿಚಯಸ್ಥರು, ನೆಂಟರು ಇಷ್ಟಾರು ಸಿಕ್ಕಿದ್ದು ಇಲ್ಲೇ ತಾನೆ. ಹೌದಮ್ಮ, ಅವರನ್ನೆಲ್ಲ ನೋಡಿ ಮಾತಾಡಿ ಎಷ್ಟು ವರ್ಷ ಆಗಿರುತ್ತೆ. ಜಾತ್ರೆಗೆ ಹೋದ್ರೆ ಅವರಾದ್ರೂ ಸಿಕ್ಕಿದ್ರೆ ಬೇಜಾರ್ ಕಳೆಯುತ್ತೆ, ಕಷ್ಟ ಸುಖ ಮಾತಾಡಬಹುದು. ಹೌದು ಹೌದು ಹೌದು, ಅದ್ರ ಜೊತೆಗೆ ಮುಂದಿನ ಒಂದು ವರ್ಷದವರೆಗೆ ನಮ್ಮ ಮನಸ್ಸನ್ನ ರೀಚಾರ್ಜ್ ಮಾಡಬಹುದು. ಏ ಸುಮ್ನಿರು, ಅದೇನ್ ಫೋನ್ ಟಿವಿನೇ ರೀಚಾರ್ಜ್ ಮಾಡಕ್ಕೆ? ಈ ಗಂಗಮ್ಮ, ಜೀವ ಇಲ್ದಿರೋ ವಸ್ತುಗಳಿಗೆ ನವೀಕರಣ ಆದ್ರೆ ಇನ್ನು ಜೀವ, ಭಾವ, ಯೋಚನೆ, ಆಲೋಚನೆ, ಪ್ರೀತಿ, ಪ್ರೇಮ, ಚಿಂತನೆ ಇವೆಲ್ಲ ಇರೋ ನಮಗೆ ಬೇಡವ ಗೌರಾಜ್ ರೀಚಾರ್ಜು? ಇಂತ ಹಬ್ಬ, ಹುಣ್ಣಿಮೆ, ಜಾತ್ರೆ, ತೇರು ಅಂತ ಹಿಂದಿನವರು ಅಷ್ಟಲ್ದೆ ಮಾಡಿಲ್ಲ. ಮೂರೊತ್ತು ಮನೆ ಬದುಕು ಅಂತ ಅದ್ರಲ್ಲೇ ಮುಳುಗಿ ಹೋಗಿದ್ರೆ ಮನಸ್ಸಿಗೆ ಹುಚ್ಚು ಹಿಡಿಯುತ್ತೆ. ಹಿಂಗಾಗಿ ಇತ್ತೀಚೆಗೆ ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗಿರೋದು. ಮನುಷ್ಯ ಸಂಘಜೀವಿ, ನಾಲ್ಕು ಜನರ ಮಧ್ಯೆ ಸಮಯ ಸಮಾರಂಭ ಅಂತ ಭಾಗವಹಿಸಿದ್ರೆ ಮನಸ್ಸು ಹಗುರ ಆಗುತ್ತೆ, ಬುದ್ಧಿ ಚೆನ್ನಾಗಿ ಬೆಳೆಯುತ್ತೆ. ಈಗೇನ್ರವ, ಈ ವರ್ಷ ಎಲ್ಲರೂ ಜಾತ್ರೆಗೆ ಹೋಗೋಣ, ಒಪ್ತೀರಾ? ಆಯ್ತು ನಡೀರಪ್ಪ, ಖಂಡಿತ ಹೋಗ್ ಬರೋಣ. ಆದ್ರೆ ಒಂದ್ ಷರತ್ತು, ಎಲ್ಲಾ ಗಂಡ ಹೆಂಡತಿ ಜೋಡಿ ಮೇಲೆ ಹೋಗ್ಬೇಕು, ಆಯ್ತಾ? ಅಲೆಲೆಲೆಲೆ, ಈ ಶಿವಣ್ಣಂಗೆ, ಗಂಗುಗೆ, ಗೌರುಗೆ ನಮ್ಮ ಹಳೆಯ ನೆನಪು ಮರುಕಳಿಸ್ದಂಗೆ ಕಾಣಿಸ್ತೈತೆ. ಆಗ್ಲಿ ನಡೀರವ್ವ, ಹೂವಿನ ಜೊತೆಗೆ ನಾರು ಸ್ವರ್ಗ ಸೇರ್ತು ಅನ್ನಂಗೆ ನಿಮ್ ನೆನಪಲ್ಲಿ ನಾನು ಕೂಡ ಜೋಡಿ ಮೇಲ್ ಜಾತ್ರೆಗೆ ಹೋದ್ರಾಯ್ತು. ಈ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ ಹೇಳು. ಇದುವರೆಗೂ ಜಾತ್ರೆಗೊಂದು ಯಾತ್ರೆ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ, ಭಾಗವಹಿಸಿದವರು ಎಂ ಶೋಭಾ, ಪಿ ಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಎಲ್ಲರಿಗೂ ಸಾಮಾಜಿಕ ಸುರಕ್ಷತೆ ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಇಲ್ಲಿಯವರೆಗೂ 7 ಕೋಟಿ ಫಲಾನುಭವಿಗಳು ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೀವು 18 ರಿಂದ 40 ವರ್ಷದೊಳಗಿನವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಯೋಜನೆ ಹಾಗೂ ಅದರ 3 ಗ್ಯಾರಂಟಿ ಪ್ರಯೋಜನಗಳ ಬಗ್ಗೆ ಮಾಹಿತಿ ಪಡೆಯಲು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಸ್ನೇಹಿತರೆ, ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಅಡಿಕೆ ಅರಿಕೆ, ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ. ಪ್ರಾಯೋಜಕರು ಮ್ಯಾಮ್ಕೋಸ್ ಶಿವಮೊಗ್ಗ. ಆಕಾಶವಾಣಿ ಉದುರಡಿಕೆಯ ಸುರಿದು ಕೊನೆಯಲ್ಲ ಬಡಿದು ಮಣಿಗಳ ಸುಲಿಯುವ. ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಕೇಳುಗರೆ, ಮಲೆನಾಡಿನ ಜೀವನಾಡಿಯಾದಂತಹ ಅಡಿಕೆಗೆ ಸಂಬಂಧಪಟ್ಟಂತಹ ವಿಶೇಷ ಕಾರ್ಯಕ್ರಮ ಸರಣಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಅಡಿಕೆ ಅಂತಂದ ಕೂಡ್ಲೇನೆ ನಮಗೆಲ್ರಿಗೂ ಕೂಡ ಬಹಳ, ಅದರಲ್ಲೂ ವಿಶೇಷವಾಗಿ ಮಲೆನಾಡಿಗೆ ಮತ್ತು ಅಡಿಕೆಗೆ ಬಹಳ ಹತ್ತಿರದ ಸಹಸಂಬಂಧ ಇದೆ. ಜೀವನಾಡಿ ಹೇಗೋ ಪ್ರತಿ ದಿನ ಉಪಯೋಗಿಸುವಂತಹ ಒಂದು ಖಾದ್ಯವನ್ನಾಗಿಯೂ ಕೂಡ ನಾವು ಇದನ್ನ ಬಳಸ್ತಾ ಇರ್ತೀವಿ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮ ಸರಣಿ ಇಂದಿನಿಂದ ಆರಂಭ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಸರಣಿ ಹಾಗೂ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೇನೆ ನಮ್ಮೊಟ್ಟಿಗೆ ಇಂದು ಮಾತನಾಡುತ್ತಾ ಇದ್ದಾರೆ ಮ್ಯಾಮ್ಕೋಸ್ ಅಂದ್ರೆ ಮಲೆನಾಡು ಅಡಿಕೆ ಮಾರಾಟದ ಸಹಕಾರ ಸಂಘ ಶಿವಮೊಗ್ಗ ಇಲ್ಲಿಯ ಉಪಾಧ್ಯಕ್ಷರಾದಂತಹ ಮಹೇಶ್ HS ಹುಲ್ಕುಳಿಯವರು. ಮಹೇಶ್ ಅವರೇ ನಮಸ್ಕಾರ. ನಮಸ್ಕಾರ. ಹಾಗೇನೆ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀಕಾಂತ್ ಬರವೆ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಶ್ರೀಕಾಂತ್ ಅವರೇ ನಮಸ್ಕಾರ. ನಮಸ್ತೆ. ಈಗ ಒಂದು ಮಹೇಶ್ ಅವರೇ, ನಾನು ಹೇಳಿದೆ ಇಂದಿನಿಂದ ಕಾರ್ಯಕ್ರಮ ಸರಣಿಯನ್ನ ನಾವು ಪ್ರಾರಂಭ ಮಾಡ್ತಾ ಇದೀವಿ ಅಂತ. ಈ ಕಾರ್ಯಕ್ರಮ ಸರಣಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಒಂದೆರಡು ಮೊದಲ ನುಡಿ. ತುಂಬಾ ಯೋಜಿತವಾದ ಒಳ್ಳೆಯ ಕಾರ್ಯಕ್ರಮವನ್ನು ಆಕಾಶವಾಣಿಯವರು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಸಂಸ್ಥೆಯ ಕಡೆಯಿಂದ ನಿಮಗೆ ನಾನು ಅತ್ಯಂತ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಆಕಾಶವಾಣಿ ಭದ್ರಾವತಿಯಲ್ಲಿ ಧ್ವನಿ ಮುದ್ರಣಗೊಂಡು ಮಂಗಳೂರು, ಚಿತ್ರದುರ್ಗ, ಮಡಿಕೇರಿ ಕೇಂದ್ರಗಳಿಂದ ಪ್ರಸಾರವಾಗುವಂತಹ ಈ ಕಾರ್ಯಕ್ರಮ ಸರಣಿಗೆ ಇಂದಿನಿಂದ ಚಾಲನೆ ಸಿಗ್ತಾ ಇದೆ. ತಾವು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನ ಹೇಳ್ತಾನೆ. ಈ ಅಡಿಕೆ ಇದ್ರ ಬಗ್ಗೆನೆ ಒಂದಿಷ್ಟು ಮಾತನಾಡ್ತಾನೆ, ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಅಡಿಕೆ ಏನಿದು ಮಹೇಶ್ ಅವರೇ? ಅಡಿಕೆ ಇದು ಸಾಂಸ್ಕೃತಿಕವಾಗಿ ಬೆಳೆದಂತಹ ಒಂದು ಪೂಜ್ಯವಾದ, ಬಹುಶಃ ಧರ್ಮದಲ್ಲೂ ಕೂಡ ಅಡಿಕೆಯನ್ನ ಉಲ್ಲೇಖ ಮಾಡಿರೋಂಥದ್ದು ನಮ್ಮ ಕಣ್ಣು ಮುಂದೆ ಇದೆ. ಇದನ್ನ ಒಟ್ಟು ಮಲೆನಾಡಿನ ಅವಿಭಾಜ್ಯ ಅಂಗ, ಈ ಸಾಂಸ್ಕೃತಿಕವಾಗಿಯೂ ಕೂಡ ಮಲೆನಾಡಿನ ಅವಿಭಾಜ್ಯ ಅಂಗವಾಗಿ ಅಡಿಕೆಯ ಬೆಳೆಯನ್ನ ಬೆಳಕೊಂಡು ಬಹಳ ಪೂಜ್ಯ ಭಾವನೆಯಲ್ಲಿ ಇದನ್ನ ನೋಡ್ತಾ ಜೊತೆಯಲ್ಲಿ ತನ್ನ ಬದುಕನ್ನು ಹಸನ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯಲ್ಲಿ ಇದ್ದಂತಹ ಕೃಷಿಯೇ ಅಡಿಕೆಯ ಕೃಷಿ ಆಗಿರುತ್ತದೆ. ಒಂದು ಮಹೇಶ್, ನಮ್ಗೆ ಸಾಮಾನ್ಯವಾಗಿ ಮಲೆನಾಡಿನ ಯಾರದ್ದೇ ಮನೆಗೆ ಹೋದ್ರೂ ಕೂಡ ಕಾಫಿ ತಿಂಡಿಯನ್ನ ಬೇಕು ಅಂತ ಕೇಳ್ತಾರೋ ಗೊತ್ತಿಲ್ಲ, ಆದರೆ ತಾಂಬೂಲವನ್ನ ತಂದು ಇಟ್ಬಿಡ್ತಾರೆ. ತಾಂಬೂಲ ಬಟ್ಟಲನ್ನ ಇಟ್ಟು ಗೌರವಪೂರ್ವಕವಾಗಿ ಒಂದು ಮಾತನ್ನ ಹೇಳ್ತಾರೆ, ಇದನ್ನ ತಾಂಬೂಲ ತಗೊಳ್ಳಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಕವಳ ಹಾಕಿದ್ಯಾ ಅಂತ ಕೇಳ್ಬಿಡ್ತಾರೆ, ಇಲ್ಲ ಕವಳ ತಗೊಳ್ಳಿ ಅಂತ ಕೇಳ್ತಾರೆ, ಇಲ್ಲ ಊಟ ಆಗ್ತಿದ್ದಾಗ್ಲೇ ಎಲೆ ಅಡಿಕೆ ಹಾಕೊಂಡ್ಯ ಅಂತ ಕೇಳ್ತಾರೆ. ಹತ್ತು ಹಲವು ರೀತಿಯಲ್ಲಿ ಈ ಅಡಿಕೆಯನ್ನ ಒಳಗೊಂಡಂತಹ ಒಂದು ಈ ತಾಂಬೂಲವನ್ನು ಕೊಡುವಂತದ್ದು ನಮ್ಮೆಲ್ಲರ ವಾಡಿಕೆ. ಅಂದ್ರೆ ಅಷ್ಟು ಆತ್ಮೀಯತೆ ಈ ಅಡಿಕೆಯೊಟ್ಟಿಗೆ ಇದೆ, ಅಡಿಕೆಯನ್ನ ನೋಡಿದ್ದಾರೆ. ಆದರೆ ಈ ಅಡಿಕೆ ಕೇವಲ ಈ ಒಂದು ಸಾಂಪ್ರದಾಯಿಕ ಇಲ್ಲ ಸಾಂಸ್ಕೃತಿಕ ಮತ್ತು ಜೀವನಾಧಾರ ಈ ಎಲ್ಲವನ್ನ ಒಳಗೊಂಡಿರೋದ್ರಿಂದ ಅಡಿಕೆಯ ಬೆಳೆಯ ಒಂದು ಬೆಳೆಗಾರರಿಗಿರ್ಬಹುದು ಅಥವಾ ಬೆಳೆಗೆ ಸಂಬಂಧಪಟ್ಟ ಹಾಗೆ ಇರಬಹುದು ಒಂದು ಸಂಘವನ್ನ ಸ್ಥಾಪನೆ ಮಾಡಿದ್ರು. ಬಹಳ ಪೂರ್ವ ಅಂತಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಸ್ಥಾಪನೆ ಆಗೋಯ್ತು ಅಂತ ಅನ್ಕೊಂಡಿದ್ದೀನಿ. ಹೇಳ್ತಾ ಇರೋ ಸತ್ಯ ಇದೆ. ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ 1939 ಈ ಅಡಿಕೆ ಬೆಳೆಗಾರರು ವಿಶೇಷವಾಗಿ ಮಲೆನಾಡಿನ ತೀರ್ಥಹಳ್ಳಿಯ ಭಾಗದ ಒಂದಷ್ಟು ಪ್ರಬುದ್ಧ ಕೃಷಿಕರು ಒಟ್ಟಾಗಿ ಈ ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ಮಲೆನಾಡು ಮ್ಯಾಮ್ಕೋಸ್ ಅಂತೇಳಿ ಏನು ಇವತ್ತು ನಾವು ಕರಿತಾ ಇದ್ದೀವಿ, ಇದನ್ನು ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ಅಂತ ಹೇಳಿ. ಯಾಕೆ ಹುಟ್ಟಾಕಿದ್ರು ಅಂದ್ರೆ ಆ ದಿನಗಳಲ್ಲೂ ಕೂಡ ಮಾರುಕಟ್ಟೆಯ ವ್ಯವಸ್ಥೆಯಲ್ಲಿ ಗೊಂದಲದ ಗೂಡಾಗಿತ್ತು. ಯಾರೊಬ್ಬ ಅಡಿಕೆ ಬೆಳೆಗಾರ ನ್ಯಾಯಯುತವಾಗಿ ಬೆಳೆಗೆ ಅಡಿಕೆಯನ್ನ ಮಾರದೇ ಇರೋಂತ ಸ್ಥಿತಿಯಲ್ಲಿತ್ತು. ಖಾಸಗಿಯ ಒಂದಷ್ಟು ಜನ ಅಡಿಕೆಯನ್ನ ಅಲ್ಲಲ್ಲಿಯೇ ಲೋಕಲಲ್ಲಿ ಇರೋಂತ ಹೋಬಳಿ ವಯಸ್ಸಲ್ಲಿ ಯಾರೋ ಒಬ್ರು ಇಬ್ರು ಅದನ್ನ ಕೇಂದ್ರೀಕರಿಸಿ ಅದನ್ನ ಮಾರುಕಟ್ಟೆಯೇ ಇರಲಿಲ್ಲ. ಬೀರೂರು ಮುಖಾಂತರ ಅಡಿಕೆಯನ್ನ ನಮ್ಮ ಈ ಶಿವಮೊಗ್ಗ ಮಲೆನಾಡಿನ ಈ ತೀರ್ಥಹಳ್ಳಿ ಈ ಭಾಗದ ಅಡಿಕೆಗಳು ಅಲ್ಲಿ ವ್ಯಾಪಾರ ಆಗುವಂತ ಸ್ಥಿತಿ ನಿರ್ಮಾಣ ಆಯಿತು. ಹಾಗೆ ಸಹಜವಾಗಿ ಉತ್ತರ ಕರ್ನಾಟಕ ಸಾಗರ ಆ ಪ್ರಾಂತದ ಅಡಿಕೆಗಳೆಲ್ಲವೂ ಕೂಡ ಸಿರ್ಸಿಯ ಮುಖಾಂತರ ಅಡಿಕೆಯ ಮಾರುಕಟ್ಟೆಯನ್ನ ನೋಡ್ತಾ ಇದ್ರು. ಅಂತಹ ಸಂದರ್ಭಗಳಲ್ಲೂ ಕೂಡ ಅಡಿಕೆಯನ್ನ ವ್ಯಾಪಾರ ಅಂತ ಮಾಡುವಂತವರು ಕೂಡ ಒಬ್ಬ ಬೆಳೆಗಾರರೇ ಇರ್ತಾ ಇದ್ರೆ, ಹೆಚ್ಚಾಗಿ ಬಹಳ ಸಣ್ಣ ಬೆಳೆಗಾರರು ಇರ್ತಾ ಇದ್ರು. ಅದ್ರಲ್ಲಿ ಯಾರೋ ಒಬ್ರು ಊರಿನಲ್ಲಿ ಪ್ರಮುಖವಾಗಿರೋಂತ ಬೆಳೆಗಾರರು ಅದನ್ನೆಲ್ಲ ಕೇಂದ್ರೀಕರಿಸಿ ಅವರಿಗೆ ಸಾಲ ಸೌಲಭ್ಯವನ್ನು ಕೊಟ್ಟು ಅಡಿಕೆಯನ್ನು ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಕಾನೂನಿನ ತೊಡಕು ಹೆಚ್ಚಿರೋಂತಹ ಕಾಲಘಟ್ಟ ಇದ್ದಂತ ಸಂದರ್ಭದಲ್ಲಿ ಈ ಮ್ಯಾಮ್ಕೋ ಸುದ್ದಿ ಆಗ್ತದೆ. ಇದಕ್ಕೆ ಜಿಲ್ಲಾಧಿಕಾರಿಗಳು ಅಂದಿನ ಕಾಲದ ಜಿಲ್ಲಾಧಿಕಾರಿಗಳಾದಂತಹ ಪಿ ಶೇಷಾದ್ರಿಯವರು ಇದನ್ನ ಸ್ವತಃ ಬಂದು ಇದನ್ನ ಪ್ರಾರಂಭ ಮಾಡ್ತಾರೆ. ಒಂದು ಶಿವಮೊಗ್ಗ ತಂದು ಕೂಡಲೇನೆ ಸಹಕಾರ ಸಂಘಗಳಿಗೆ ಹೆಸರುವಾಸಿಯಾದಂತಹ ಒಂದು ಸ್ಥಳ ಅಂತಾನೆ ಹೇಳಬೇಕು. ಹತ್ತು ಹಲವು ಈ ಸಹಕಾರದ ಆಂದೋಲನಗಳು ಬೆಳೆದಂತಹ ಸಮಯದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಲ್ಲಿ ಹತ್ತು ಹಲವು ಸಾಮಾಜಿಕ ಹೋರಾಟಗಾರರು ಇದ್ರು. ಅವರ ಮುಖಾಂತರ ಸ್ಟಾರ್ಟ್ ಆದಂತಹ ಸಮಯದಲ್ಲಿ ಎಷ್ಟು ಜನ ಇದ್ರು ಮೆಂಬರ್ಸ್? ಇಲ್ಲಿ 659 ಜನರಿಂದ ಇದು ಪ್ರಾರಂಭ ಆಗತ್ತೆ. ಕೇವಲ ಆ ಸಂದರ್ಭದಲ್ಲಿ ನೀವು ಗಮನಿಸಬಹುದು 5,121 ಮೂಟೆ ಅಡಿಕೆ ಅವಕ ಆಗಿರುತ್ತೆ. ಆ ವರ್ಷವೇ 16,031 ಷೇರು ಬಂಡವಾಳದಿಂದ ಪ್ರಾರಂಭ ಆದಂತದ್ದು 3,867 ರೂಪಾಯಿ ಲಾಭ ಗಳಿಸಿ ಆ ಕಾಲದಲ್ಲೇ ಪ್ರಾರಂಭದ ವರ್ಷನೇ 6.25 ಕಾಲ ಡಿವಿಡೆಂಡ್ ಕೊಡುತ್ತೆ ಈ ಸಂಸ್ಥೆ. ಅಂದ್ರೆ ನೀವು ಯೋಚನೆ ಮಾಡಬೇಕು, ಅಡಿಕೆಯನ್ನ ಪ್ರಾರಂಭದಲ್ಲೇ ಇದು ಈ ಸಹಕಾರ ಸಂಸ್ಥೆ ಬೇಕು ಅನ್ನೋದು ನಮ್ಮ ಕೃಷಿಕರಿಗೆ ಅಪೇಕ್ಷೆ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಈ ಸಂಸ್ಥೆ ಉದಯ ಆಯ್ತು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಇದೆ. ಹೌದು, ಕೇವಲ 657 ಸದಸ್ಯರಿಂದ ಆರಂಭವಾದಂತಹ ಸಂಸ್ಥೆ ಈಗ ಪ್ರಸ್ತುತ ಎಷ್ಟು ಸದಸ್ಯರನ್ನ ಹೊಂದಿದೆ ಮಹೇಶ್ವರ? ಈಗ 31,000 ಸದಸ್ಯರನ್ನ ಒಳಗೊಂಡಿದೆ. ಈಗಲೂ ಕೂಡ ಸಂಸ್ಥೆ ಅತ್ಯದ್ಭುತವಾಗಿ ಕಾರ್ಯವನ್ನ ನಿರ್ವಹಣೆಯನ್ನು ಮಾಡ್ತಾ ಇದೆ. ಒಂದು ಶ್ರೀಕಾಂತ್ ಬರೆಯವರು ತಾವು ಹೇಳಬೇಕು, ಈ ಒಂದು ಸಂಘ ಸ್ಟಾರ್ಟ್ ಆಗಿದ್ದು 1939 ಈಗ ಸುಮಾರು 30,000 ಹೆಚ್ಚು ಸದಸ್ಯರನ್ನ ಹೊಂದಿದ್ದಂತಹ ಈ ಸಂಘದ ಮುಖ್ಯ ಉದ್ದೇಶ ಏನು? ಮೊದಲನೇದಾಗಿ ರೈತರಿಗೆ ಅದರಲ್ಲೂ ಅಡಿಕೆ ಮಾರುಕಟ್ಟೆಗೆ ವ್ಯವಸ್ಥಿತವಾಗಿರ್ತಕ್ಕಂತ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನ ದೊರಕಿಸಿಕೊಡಬೇಕು. ನ್ಯಾಯಯುತವಾದ ಬೆಲೆ ರೈತನಿಗೆ ದೊರಕಬೇಕು ಮತ್ತು ತಾನು ಬೆಳೆದಿರ್ತಕ್ಕಂಥ ಉತ್ಪನ್ನಗಳಿಗೆ ಗೋಡೌನ್ ಫೆಸಿಲಿಟಿಯನ್ನು ಕೊಡಬೇಕು ಹೇಳ್ತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಅಗತ್ಯವಾದಾಗ ಸಾಲ ಸೌಲಭ್ಯಗಳು ರೈತನಿಗೆ ಸಿಗಬೇಕು, ಇವೆಲ್ಲವನ್ನು ಉದ್ದೇಶಗಳನ್ನು ಇಟ್ಟುಕೊಂಡು ಮ್ಯಾಮ್ಕೋಸ್ ಪ್ರಾರಂಭವಾಯಿತು. ಇವತ್ತಿಗೂ ಆ ಉದ್ದೇಶಕ್ಕೆ ಕಟ್ಟುಬಿದ್ದು ಆ ಉದ್ದೇಶವನ್ನು ಈಡೇರಿಕೆಗಾಗಿ ಇನ್ನೂ ಹೆಚ್ಚು ರೈತರ ಬಾಳನ್ನ ಬೆಳಗಲಿಕ್ಕೆ ಅನುಕೂಲ ಆಗೋ ತರದಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಹಾಗಿದ್ರೆ ಸಂಘದ ಸದಸ್ಯರಿಗೆ ಸವಲತ್ತು ಸೌಲಭ್ಯಗಳನ್ನ ಕೊಡುವಂತಹದ್ದು ಒಂದು ಉದ್ದೇಶ. ಆದರೆ ಇತ್ತೀಚಿನ ದಿನದಲ್ಲಿ ಇನ್ನೊಂದು ಬಂದ್ಬಿಡುತ್ತೆ ಶ್ರೀಕಾಂತ್ ಬರೆಯವರೆ, ಯಾವುದೇ ಒಬ್ಬ ರೈತನನ್ನ ಕೇಳಿ, ನಾನು ಬೆಳೆದ ಬೆಳೆಗೆ ಮಾರುಕಟ್ಟೆಯ ಸೌಲಭ್ಯ ಸೂಕ್ತವಾಗಿ ಸಿಗ್ತಾ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾನೆ ಇರ್ತಾರೆ. ಮಾರುಕಟ್ಟೆಯ ಸೌಲಭ್ಯವನ್ನು ಕಲ್ಪಿಸಿಕೊಡುವುದು ಕೂಡ ತಮ್ಮ ಸಂಘದ ಉದ್ದೇಶನ? ಹೌದು, ಇದನ್ನ ನಾನು ಎರಡು ಸಂದರ್ಭದಲ್ಲಿ ಅವಲೋಕಿಸಿ ಮಾತಾಡ್ತೇನೆ. ಮೊದಲನೇದಾಗಿ ಇಡೀ ವಿಶ್ವ ಕರೋನಾದಂತ ಸಂಕಷ್ಟದಲ್ಲಿ ಸಿಲುಕಿದಾಗ ಯಾವುದಾದರೂ ಒಂದು ಕೃಷಿ ಉತ್ಪನ್ನಕ್ಕೆ ಅತಿ ಹೆಚ್ಚು ಬೆಲೆ ದೊರಕಿದೆ ಅಂತಂದ್ರೆ ಅದು ಅಡಿಕೆ. ಅದಕ್ಕೆ ಕಾರಣ ಯಾರು ಅಂತ ನೋಡಿದ್ರೆ ಸಹಕಾರ ಸಂಸ್ಥೆಗಳು, ಮ್ಯಾಮ್ಕೋಸ್ ಇರಬಹುದು, ಕ್ಯಾಂಪ್ಕೋ ಇರಬಹುದು ಅಥವಾ ಹಾಪ್ಕೋಸ್, ಇಂತಹ ಸಂಸ್ಥೆಗಳು ಕರೋನಾ ಕಾಲಘಟ್ಟದಲ್ಲೂ ಕೂಡ ಅಡಿಕೆ ಬೆಲೆ ಬೀಳದ ರೀತಿಯಲ್ಲಿ ಅಡಿಕೆಗೆ ಒಂದು ಉತ್ತಮ ಬೆಲೆ ದೊರಕುವ ರೀತಿಯಲ್ಲಿ ನೋಡಿಕೊಂಡು, ಅದಷ್ಟೇ ಅಲ್ಲದೇ ಕರೋನಾದ ಪ್ಯಾಂಡಮಿಕ್ನ ಹೊರತುಪಡಿಸಿ ಉಳಿದ ಸಂದರ್ಭಗಳನ್ನು ನಾವು ಅವಲೋಕನ ಮಾಡಿದ್ರೆ ಇವತ್ತು ಸಹಕಾರ ಸಂಸ್ಥೆಗಳು ಇರುವ ಕಾರಣದಿಂದಾಗಿ ಸಹಕಾರ ಸಂಸ್ಥೆಗಳಲ್ಲಿ ಹೆಚ್ಚು ಅಡಿಕೆ ಮೂಟೆಗಳು ಆವಕ ಆಗ್ತಾ ಇರೋ ಕಾರಣಕ್ಕಾಗಿ ರೈತನಿಗೆ ಉತ್ತಮ ಬೆಲೆ ದೊರಕ್ತಾ ಇದೆ. ಖಾಸಗಿ ವ್ಯವಹಾರಸ್ಥರ ಅಥವಾ ಖಾಸಗಿ ಮಾರುಕಟ್ಟೆಯಲ್ಲಿ ಏನಾದರೂ ಈ ಅಡಿಕೆ ಇವತ್ತು ಇದ್ದಿದ್ರೆ ಇವತ್ತು ರೈತ ಏನು 50,000 ಅಥವಾ 51,000 ತನ್ನ ರಾಶಿ ಇಡೀ ಅಡಿಕೆಗೆ ಬೆಲೆಯನ್ನ ನೋಡ್ತಾ ಇದ್ದಾನೆ, ಅದನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಂದ್ರೆ ಮಾರುಕಟ್ಟೆ ಸೌಲಭ್ಯವನ್ನ ತಾವು ಕೊಡ್ತೀರಿ. ಈಗ ಒಂದಾಗುತ್ತೆ ಮಹೇಶ್ ಹುಲಕಳ್ಳಿ ಅವರೆ, ಹಿಂದೊಂದು ಕಾಲ ಇತ್ತು ಅಡಿಕೆ ಮಂಡಿ ಅಂತಂದ್ರೆ ಕೆಲವರ ಸ್ವಾಯತ್ತ ಸಂಸ್ಥೆ ಅನ್ನೋ ತರದಲ್ಲಿ ಆಗ್ಬಿಟ್ಟಿತ್ತು, ಅದನ್ನ ಯಾವ ರೀತಿಯಲ್ಲಿ ಬದಲಾವಣೆ ಮಾಡೋದಕ್ಕೆ ಹೊರಟ್ರಿ? ತಾವು ಉಪಾಧ್ಯಕ್ಷರಾಗಿ ಹೇಳಬೇಕು. 100% ಸತ್ಯವಾದ ಮಾತನ್ನು ತಾವು ಕೇಳ್ತಾ ಇದ್ದೀರಿ, ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರಿ. ಹಿಂದೆ ಖಾಸಗಿ ವರ್ತಕರ ಕಡಿವಾಣದಲ್ಲೇ ನಾವು ಬೆಳೆಗಾರರು ಬದುಕಿದ್ದೀವಿ. ವರ್ಷ ಪೂರ್ತಿ ಅವ್ರ ಹತ್ರ ಹಣಕಾಸು ವ್ಯವಹಾರವನ್ನು ಮಾಡಿ ಒಂದೇ ಸಂದರ್ಭದಲ್ಲಿ ನಾವು ಅವರಿಗೆ ಅಡಿಕೆಯನ್ನು ಮಾರಾಟ ಮಾಡಬೇಕಾದಂತ ಸ್ಥಿತಿ ಇತ್ತು. ಅದನ್ನ ಹೊರತುಪಡಿಸಿ ಈ ಸಹಕಾರಿ ವ್ಯವಸ್ಥೆಗಳು ಯಾವಾಗ ಬಲಗೊಂಡು ರೈತರು ಸಹಜವಾಗಿ ಈ ಕಡೆಗೆ ಸಾಲ ಸೌಲಭ್ಯವನ್ನು ಹೆಚ್ಚು ನೀಡಿ ಕಡಿಮೆಯ ಬಡ್ಡಿಯ ದರದಲ್ಲಿ ಸಾಲವನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ರು, ಅವನಿಗೆ ವ್ಯಾಪಾರಕ್ಕೆ ಯಾವತ್ತೂ ಕಟ್ಟುನಿಟ್ಟಿಲ್ಲ, ಅವನಿಗೆ ಸಮಾಧಾನಕರವಾದ ಧಾರಣೆಯನ್ನ ಬಂದಂತಹ ಸಂದರ್ಭದಲ್ಲಿ ಆ ತನ್ನ ಅಡಿಕೆಯನ್ನು ಮಾರಾಟ ಮಾಡುವಂತಹ ಸ್ವಾತಂತ್ರ್ಯವನ್ನು ಕೊಟ್ಟು ನಿಖರತೆಯಾದ ತೂಕವನ್ನ ರೈತನಿಗೆ ಕೊಡುವಂತಹ ಕೆಲಸವನ್ನು ಸಹಕಾರಿ ವ್ಯವಸ್ಥೆಯಲ್ಲಿ ಮಾಡಿದೆ. ಹೆಚ್ಚು ಧಾರಣೆಯನ್ನು ಸಿಗುವಂತದ್ದು ಇಲ್ಲಿ ಸ್ಪರ್ಧಾತ್ಮಕವಾದ ಟೆಂಡರ್ ಆಗ್ತದೆ, ಆ ಕಾರಣದಿಂದಾಗಿ ಇಲ್ಲಿ ಅಡಿಕೆ ಧಾರಣೆ ಹೆಚ್ಚಾಗಲಿಕ್ಕೆ ಅವಕಾಶ ಆಗ್ತದೆ. ಇವೆಲ್ಲವೂ ರೈತರಿಗೆ ನ್ಯಾಯಯುತವಾಗಿ ಸಿಗಬೇಕು ಅಂದ್ರೆ ಸಹಕಾರಿ ವ್ಯವಸ್ಥೆಯಲ್ಲಿ ಮಾತ್ರ ಸಾಧ್ಯ ಹೊರತು ಬೇರೆ ತಾವು ತಿಳಿಸಿದ ಹಾಗೆ ಖಾಸಗಿಯಲ್ಲಿ ಈ ತರದ ವ್ಯವಸ್ಥೆಗಳು ಕಡಿಮೆ ಇರ್ತದೆ. ಆ ಕೆಲಸವನ್ನು ಸಂಸ್ಥೆ ಮಾಡಿದ್ರಿಂದ ರೈತರು ಸಹಜವಾಗಿ ಆಕರ್ಷಿತರಾಗಿ ನಮ್ಮಲ್ಲಿ ಸದಸ್ಯರಾಗಿ ತಾವು ಬೆಳೆದ ಅಡಿಕೆಗಳನ್ನ ಹಾಕಿ ವ್ಯವಹಾರ ಮಾಡುವಂತ ಕೆಲಸಗಳು ನಡೀತಾ ಬಂತು. ಜೊತೆಗೆ ಲಾಭಾಂಶವನ್ನ ಖಾಸಗಿಯಲ್ಲಿ ತಾನು ಮಾತ್ರ ಬಳಕೆ ಮಾಡ್ತಾನೆ, ಸಹಕಾರಿ ವ್ಯವಸ್ಥೆಯಲ್ಲಿ ಯಾರ ಷೇರುದಾರ ಇರ್ತಾನೆ ಅವನಿಗೆ ಆ ಲಾಭಾಂಶ ವಿವಿಧ ರೂಪದಲ್ಲಿ ಅವನಿಗೆ ಸಂದಾವಳಿ ಆಗ್ತದೆ. ಅದು ಕೂಡ ಇವತ್ತಿನ ರೈತರು ಯೋಚನೆ ಮಾಡುವಂತದ್ದು. ಹಾಗಾಗಿ ಮಲೆನಾಡಿನ ಜೀವನಾಡಿಯಾಗಿ ಮ್ಯಾಮ್ಕೋಸ್ ಈ ಕೆಲಸವನ್ನ ಮಾಡ್ಕೊಂಡು ಬಂದಿರೋದ್ರಿಂದ ಇವತ್ತು ಅತ್ಯುನ್ನತ ಸ್ಥಾನದಲ್ಲಿ ಇದೆ ಅನ್ನೋದಕ್ಕೆ ನನಗೆ ಹೆಮ್ಮೆ ಗರ್ವ ಎರಡು. ಒಂದು ಕಾಲ ಇತ್ತು, ಈಗ ಒಂದು ದಶಕದ ಹಿಂದೆ ಹೋದ್ರೆ ಅಡಿಕೆ ಬೆಳೆಗಾರ ತಲೆ ಮೇಲೆ ಕೈಯೊತ್ತು ಕುಳಿತುಕೊಳ್ಳದಂತ ಒಂದು ಪರಿಸ್ಥಿತಿನೂ ಇತ್ತು. ಆದ್ರೆ ಈಗ ಅಡಿಕೆ ಬೆಳೆಗಾರ ಅಂತಂದ್ರೆ ಒಂಥರ ನಮ್ಮಲ್ಲಿ ಕಾಲರ್ ಟೈಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಲ್ಲ, ರಾಜಾರೋಷವಾಗಿ ಎದೆಯುಬ್ಬಿಸಿ ಹೋಗುವಂತಹ ಪರಿಸ್ಥಿತಿಗೆ ಮ್ಯಾಮ್ಕೋಸ್ ಏನಾದರೂ ಕಾರಣೀಕರ್ತ ಆಯ್ತು ಅಂತ ಧೈರ್ಯವಾಗಿ ಹೇಳ್ತೀರಾ? ನೂರಕ್ಕೆ ನೂರು ಹೇಳ್ತಾ ಇದ್ದೀನಿ ನಾನು ಇದನ್ನ. ಕಾರಣ ಇಷ್ಟೇ, ರೈತರಿಗೆ ಸಹಜವಾಗಿ ತನ್ನ ಮಾರ್ಕೆಟ್ ಅಲ್ಲಿ ಇವತ್ತು ಮ್ಯಾಮ್ಕೋಸ್ ಏನಾದರೂ ಇಲ್ಲದೆ ಇದ್ದಿದ್ರೆ ಈ ಧಾರಣೆ ನೂರಕ್ಕೆ ನೂರು ಇರಲೇ ಇರೋಂತ ಪರಿಸ್ಥಿತಿ ಇರ್ತಾ ಇತ್ತು. ಜಾಗತಿಕ ಮಟ್ಟದಲ್ಲಿಯೂ ಕೂಡ ಸ್ಪರ್ಧೆಯನ್ನ ಎದುರಿಸಬೇಕಾದಂತ ಸಂದರ್ಭ ಇದೆ, ಇದಕ್ಕೆ ತಾವು ಹೇಗೆ ವ್ಯವಸ್ಥಿತವಾಗಿ ಸಿದ್ಧರಾಗಿದ್ದೀರಿ? ನೂರಕ್ಕೆ ನೂರು ಸಿದ್ಧವಾಗಿದ್ದೀವಿ. ಇವತ್ತು ಕೂಡ ಅಡಿಕೆಯ ತೂಗುಗತ್ತಿ ನಮ್ಮ ರೈತರ ತಲೆ ಮೇಲೆ ಇದೆ, ಇದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಯಾವುದೇ ನಿಷೇಧದ ಸಂದರ್ಭಗಳಲ್ಲೂ ಕೂಡ ಬಲವಾಗಿ ಪ್ರಬಲವಾಗಿ ಅದನ್ನ ವಿರೋಧಿಸುವಂತ ಶಕ್ತಿ, ಸುಪ್ರೀಂ ಕೋರ್ಟ್ನಲ್ಲಿರುವಂತಹ ಬೇರೆ ಲಾಬಿಗಳ ವಿರುದ್ಧವಾಗಿ ನಾವು ಮಾಡಬೇಕಾದಂತಹ ಎಲ್ಲ ಕಾರ್ಯಚಟುವಟಿಕೆಯನ್ನು ಮಾಡೋದಕ್ಕೆ ಸದಾ ಸನ್ನದ್ಧರಾಗಿ ಆ ಕೆಲಸವನ್ನು ಕೂಡ ಈ ಸಂಸ್ಥೆ ಮಾಡ್ತಾ ಇದೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇಷ್ಟೆಲ್ಲ ಕೇಳಿದ ನಂತರದಲ್ಲಿ ನಾನು ಒಬ್ಬ ಅಡಿಕೆ ಬೆಳೆಗಾರರಾಗಬೇಕು, ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ಶಿವಮೊಗ್ಗ ಸುತ್ತಮುತ್ತ ಯಾರನ್ನ ಕೇಳಿದ್ರು ಕೂಡ ಭತ್ತದ ಗದ್ದೆ ಹೋಗಿ ಅಡಿಕೆಯ ತೋಟ ಬರ್ತಾ ಇದೆ. ಸೊ ಅಡಿಕೆಗೆ ಆದಾಯ ಇರೋದ್ರಿಂದ ಬೆಳೆಗಾರರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಇಂಥವರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅವರು ಎಲ್ಲಿ ಸಂಪರ್ಕ ಮಾಡಬೇಕು? ನಮ್ಮಲ್ಲಿ ಬ್ರೋಚರ್ಗಳನ್ನ ರಿಲೀಸ್ ಮಾಡಿದೆ, ಮ್ಯಾಮ್ಕೋಸ್ ಸಂಸ್ಥೆಗೆ ಬಂದ್ರೆ ಅವರಿಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕೂಡ ಕೊಡುವಂತ ಕೆಲಸವನ್ನು ಮಾಡುತ್ತೆ. ಅಂದ್ರೆ APMC ಆವರಣ ಸಾಗರ ರಸ್ತೆ ಶಿವಮೊಗ್ಗದಲ್ಲಿ ತಮ್ಮ ಒಂದು ಮ್ಯಾಮ್ಕೋಸ್ ನ ಕಚೇರಿ ಇದೆ. ಎಲ್ಲ ತಾಲೂಕುಗಳಲ್ಲಿ ಬ್ರಾಂಚ್ಗಳಿದೆ, ಅಲ್ಲಿ ಎಲ್ಲೇ ಬಂದು ನೇರ ಖರೀದಿ ಕೇಂದ್ರಗಳಿದೆ. ಮ್ಯಾಮ್ಕೋಸಿನ ಬೋರ್ಡಿನ ಒಳಗಡೆಗೆ ಅವರು ಬಂದ್ರೆ ಅವರಿಗೆ ಎಲ್ಲ ತರದ ಮಾಹಿತಿಗಳನ್ನು ಕೂಡ ಕೊಡುವಂತದ್ದು ಆಗ್ತದೆ, ನಮ್ಮಲ್ಲಿ ನಡೀತದೆ. ಹಾಗಾದ್ರೆ ಶ್ರೀಕಾಂತ್ ಬರೆಯವರು, ಇತ್ತೀಚಿನ ದಿನದಲ್ಲಿ ಪ್ರತಿಯೊಬ್ಬ ರೈತನು ಒಂದು ಅರ್ಥದಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಇಟ್ಕೊಂಡ್ಬಿಟ್ಟಿದ್ದಾನೆ, ಜಗತ್ತನ್ನ ಕೈಯಲ್ಲಿ ಇಟ್ಕೊಂಡು ಆನ್ಲೈನ್ ಆಕ್ಟಿವಿಟಿಯನ್ನು ಮಾಡ್ತಿರೋದ್ರಿಂದ ತಮ್ಮ ಎಲ್ಲ ಚಟುವಟಿಕೆಯನ್ನು ವೆಬ್ಸೈಟ್ ನಲ್ಲಿ ತಿಳ್ಕೊತೀನಿ ಅಂತ ಹೇಳ್ತಾನಪ್ಪ. ಇದೆ ವೆಬ್ಸೈಟ್ ವ್ಯವಸ್ಥೆ, www.mamcos.info ಅಂದ್ರೆ ಮ್ಯಾಮ್ಕೋಸ್ ಡಾಟ್ ಇನ್ಫೋ ಇನ್ಫೋ ಹೇಳ್ತಕ್ಕಂತ ವೆಬ್ಸೈಟ್ ಇದೆ. ವೆಬ್ಸೈಟ್ ನಲ್ಲಿ ಧಾರಣೆಯಿಂದ ಹಿಡಿದು ಸದಸ್ಯರಾಗುವ ಹಂತದಿಂದ ಹಿಡಿದು ಎಲ್ಲ ಅಡಿಕೆಗೆ ಸಂಬಂಧಪಟ್ಟಂತ ಸಮಗ್ರ ಮಾಹಿತಿಯನ್ನ ನಾವು ಅದರಲ್ಲಿ ಇದು ಮಾಡ್ತೀವಿ. ನಿಮ್ಮ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಕೂಡ ಅಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇಲ್ಲ ನಾನು ಫೋನ್ ಮಾಡ್ತೀನಪ್ಪ, ಫೋನ್ ಮಾಡೋದಿದ್ರೆ ದೂರವಾಣಿ ಮೂಲಕ ಸಹಿತ ಅಗತ್ಯವಾಗಿರ್ತಕ್ಕಂತ ಮಾಹಿತಿಯನ್ನ ನಾವು ಕೊಡ್ತೀವಿ. ನಮ್ದು 0818250513 ಮತ್ತು 514 08182 ಇದು STD ಕೋಡ್ ಇದು. ಹೌದು, 250513 ಅಂದ್ರೆ 250513 ಇಲ್ಲ ಅಂತಂದ್ರೆ 250514 ಈ ಎರಡು ದೂರವಾಣಿಗೆ ಕಚೇರಿಯ ಸಮಯದಲ್ಲಿ ಫೋನ್ ಮಾಡಿದ್ರೆ ಸಹಿತ ನಾವು ಅಗತ್ಯವಾಗಿರ್ತಕ್ಕಂತ ಮಾಹಿತಿಯನ್ನ ಕೊಡ್ತೀವಿ. ಮಹೇಶ್ ಉಳ್ಕೊಳ್ಳಿ ಅವರೇ ಮತ್ತು ಶ್ರೀಕಾಂತ್ ಬರೆಯವರೇ, ಈಗ ಇಂದಿನ ಕಾರ್ಯಕ್ರಮಕ್ಕೆ ಸಮಯ ಆಗ್ತಾ ಇರೋದ್ರಿಂದ ನಮ್ಮ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಮಾಮ್ಕೋಸ್ ವತಿಯಿಂದ ತಮ್ಮ ಸದಸ್ಯತ್ವವನ್ನು ಪಡ್ಕೊಳ್ಳೋದು ಹೇಗೆ ಮತ್ತು ನೀವು ಯಾವೆಲ್ಲ ರೀತಿಯ ಯೋಜನೆಗಳನ್ನು ನಮ್ಮ ಸದಸ್ಯರುಗಳಿಗೆ ಕೊಡ್ತೀರಿ, ಯಾವ ರೀತಿಯಲ್ಲಿ ಗೋಡೌನ್ ಸೌಲಭ್ಯ ಇದೆ, ಇದನ್ನೆಲ್ಲವನ್ನು ತಿಳಿಸೋ ಪ್ರಯತ್ನವನ್ನು ಮಾಡೋಣ. ಮುಂದಿನ ವಾರ ಪುನಃ ಇದೇ ಸಮಯಕ್ಕೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮ್ಯಾಮ್ಕೋಸ್ನ ಉಪಾಧ್ಯಕ್ಷರಾದ ಮಹೇಶ್ ಹೆಚ್ಎಸ್ ಹೊಲ್ಕುಳಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಕಾಂತ್ ಬರ್ವಿ. ಇವರನ್ನ ಸಂದರ್ಶಿಸಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಎಸ್ಆರ್ ಭಟ್. ನಿರ್ಮಾಣ ಮಹೇಶ್ ಹೆಚ್ಎಂ. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಹಾಸನ, ಮಡಿಕೇರಿ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ಹಸಿ ಮಡಿಕೆ ಅಡಿಯ ಹೊಂಬಾಣೆಯೊಳಗೆ ಬದುಕನು ಹೆಣೆಯುವ ಮಾರ್ಚ್ ತಿಂಗಳ 8ನೇ ತಾರೀಕು ಶನಿವಾರ ರಾಷ್ಟ್ರೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಲು ಚಿತ್ರದುರ್ಗ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಗೌರವಾನ್ವಿತ ವಾಸುದೇವ್ ರೋಣ್ ಅವರಿಂದ ಸಂದೇಶ. ಇದೀಗ ಹವಾಮಾನ ವರದಿ. ರಾಜ್ಯಾದ್ಯಂತ ಒಣಹವೆ ಇತ್ತು. ನೈಜ ಸಮಯದ ಮಾಹಿತಿ ಆಧಾರದ ಮೇಲೆ ಗರಿಷ್ಠ ತಾಪಮಾನವು ದಕ್ಷಿಣ ಒಳನಾಡಿನ ಬೆಂಗಳೂರು, ಚಿಕ್ಕಮಗಳೂರು, ಚಾಮರಾಜನಗರ, ಚಿಂತಾಮಣಿ, ಮಡಿಕೇರಿ ಮತ್ತು ಮೈಸೂರಿನಲ್ಲಿ 32-34 ಡಿಗ್ರಿ ಸೆಲ್ಸಿಯಸ್ ಮತ್ತು ದಕ್ಷಿಣ ಒಳನಾಡಿನ ಆಗುಂಬೆ, ಚಿತ್ರದುರ್ಗ, ದಾವಣಗೆರೆ, ಮಂಡ್ಯ ಮತ್ತು ಶಿವಮೊಗ್ಗದಲ್ಲಿ 35-36 ಡಿಗ್ರಿ ಸೆಲ್ಸಿಯಸ್ ಇತ್ತು. ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ 38.2 ಡಿಗ್ರಿ ಸೆಲ್ಸಿಯಸ್ ಕಾರವಾರದಲ್ಲಿ ದಾಖಲಾಗಿದೆ. ಅತಿ ಕಡಿಮೆ ಉಷ್ಣಾಂಶ 16.4 ಡಿಗ್ರಿ ಸೆಲ್ಸಿಯಸ್ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ದಾಖಲಾಗಿದೆ. 3 ಮಾರ್ಚ್ 2025 ರಾಜ್ಯಾದ್ಯಂತ ಒಣಹವೆ ಕಂಡುಬಂದಿದ್ದು ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಂಜು ಹಾಗೂ 30-40 ಕಿಲೋಮೀಟರ್/ಹವರ್ ವೇಗದ ಗಾಳಿಯು ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಕಂಡುಬಂದಿದೆ. ಇನ್ನು ಮಾರ್ಚ್ 4, 2025 ರಾಜ್ಯಾದ್ಯಂತ ಒಣಹವೆ ಇರುವ ಸಾಧ್ಯತೆ ಇದೆ. ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಂಜು ಇರುವ ಸಾಧ್ಯತೆ ಹೆಚ್ಚು. 30-40 ಕಿಲೋಮೀಟರ್/ಹವರ್ ವೇಗದ ಗಾಳಿಯು ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಇರುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ಆಕಾಶ, ಬೆಳಗಿನ ಜಾವ ಕೆಲವು ಕಡೆಗಳಲ್ಲಿ ಮಂಜು ಇರುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 33 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಸ್ನೇಹಿತರೆ, ಈಗ ಕೇಳಿ ರೈತರಿಗೆ ಸಲಹೆ. ಕೇಳುಗರಿಗೆ ನಮಸ್ಕಾರ. ನಾನು ವಾಸುದೇವರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ, ಚಿತ್ರದುರ್ಗ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶನಾಗಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಸವನಗೌಡ ಎಂಜಿ ಅಂತ ಹೇಳಿ, ದಾವಣಗೆರೆಯ ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಇಂದು ನಾವು ತೋಟಗಾರಿಕೆ ಬೆಳೆಗಳಲ್ಲಿ ಹಸಿರೆಲೆ ಗೊಬ್ಬರಗಳ ಒಂದು ಮಹತ್ವ ಎಂಬ ವಿಷಯದ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ಪಡೆದುಕೊಳ್ಳೋಣ. ತಮಗೆಲ್ಲ ಗೊತ್ತಿರೋ ಹಾಗೆ ತೋಟಗಾರಿಕೆ ಬೆಳೆಗಳಲ್ಲಿ ಅತಿ ಹೆಚ್ಚಾಗಿ ಕಳೆ ನಿರ್ವಹಣೆಯಲ್ಲಿ ನಮ್ಮ ರೈತ ಬಾಂಧವರು ಮಾಡ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಅತಿಯಾದ ಒಂದು ರಾಸಾಯನಿಕವನ್ನು ಬಳಸಿಬಿಟ್ಟು, ಕಳೆನಾಶಕಗಳನ್ನು ಬಳಸಿಬಿಟ್ಟು ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅತಿಯಾಗಿ ಕಳೆನಾಶಕ ಬಳಸೋದ್ರಿಂದ ನಮಗೇನಾಗುತ್ತಪ್ಪ ಅಂತ ಹೇಳಿದ್ರೆ, ಮಣ್ಣಿನಲ್ಲಿರ್ತಕ್ಕಂಥ ಭೌತಿಕ ಗುಣಗಳು, ಮಣ್ಣಿನ ಒಂದು ರಾಸಾಯನಿಕ ಗುಣಗಳು, ಮಣ್ಣಿನ ಒಂದು ಜೈವಿಕ ಗುಣಗಳು ನಮಗೆ ಹಾಳಾಗ್ಬಿಟ್ಟು ಮಣ್ಣಿನ ಒಂದು ಪರಿಸ್ಥಿತಿ, ಅದರ ಒಂದು ಆರೋಗ್ಯ ತುಂಬಾ ಹದಗೆಡ್ತಾ ಹೋಗ್ತದೆ. ಇಂತಹ ಸಂದರ್ಭಗಳಲ್ಲಿ ನಮ್ಮ ರೈತ ಬಾಂಧವರಿಗೆ ವರದಾನ ಇರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಹಸಿರೆಲೆ ಗೊಬ್ಬರದ ಒಂದು ಬಳಕೆ. ಸೊ ಈ ಹಸಿರೆಲೆ ಗೊಬ್ಬರಗಳನ್ನ ನಮ್ಮ ತೋಟಗಾರಿಕೆ ಬೆಳೆಗಳಾಗಿರ್ತಕ್ಕಂಥ ಅಡಿಕೆ ಇರ್ಬೋದು, ಬಾಳೆ ಇರ್ಬೋದು, ತೆಂಗಿರ್ಬೋದು, ಹಲಸು ಇರ್ಬೋದು, ಮಾವು ಇರ್ಬೋದು, ಯಾವುದೇ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಈ ರೀತಿಯ ಒಂದು ಹಸಿರೆಲೆ ಗೊಬ್ಬರಗಳನ್ನ ಬಳಕೆ ಮಾಡ್ಕೊಳ್ಳೋದ್ರಿಂದ ನಮಗೆ ಬಹಳ ಅನುಕೂಲ ಏನಪ್ಪಾ ಅಂತ ಹೇಳಿದ್ರೆ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅದು ನಮಗೆ ತುಂಬಾ ಅನುಕೂಲ ಆಗುತ್ತೆ. ನಮಗೆ ಹಸಿರೆಲೆ ಗೊಬ್ಬರಗಳು ಅಂತ ಹೇಳಿದ್ರೆ ಸೆಣಬು ಇರ್ಬೋದು, ಡಯಾಂಚೆ ಇರ್ಬೋದು, ಅಲಸಂದೆ ಇರ್ಬೋದು, ಹುರುಳಿ ಇರ್ಬೋದು, ತೊಗರಿ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ದ್ವಿದಳ ಧಾನ್ಯದ ಒಂದು ಸಸಿಗಳಿರ್ಬೋದು. ಈ ಒಂದು ಸಸಿಗಳನ್ನ ನಾವು ವರ್ಷಕ್ಕೆ ಎರಡು ಬಾರಿ ನಮ್ಮ ಭೂಮಿನಲ್ಲಿ ಬೆಳೆದು ಆ ಒಂದು ಗಿಡಗಳನ್ನ ನಾವು ಮತ್ತೆ ಭೂಮಿನಲ್ಲಿ ಮುಗಿಸೋದ್ರಿಂದ ಏನಪ್ಪಾ ಅಂತ ಹೇಳಿದ್ರೆ ನಮಗೆ ವಾತಾವರಣದಲ್ಲಿರತಕ್ಕಂತ ಒಂದು ಸಾರಜನಕ ಏನಿದೆ ಆ ಸಾರಜನಕ ಸ್ಥಿರೀಕರಣಗೊಂಡ್ಬಿಟ್ಟು ಆ ಒಂದು ದ್ವಿದಳ ಧಾನ್ಯಗಳ ಬೇರುಗಳಲ್ಲಿ ಗಂಟುಗಳ ಮೂಲಕ ಅದು ಶೇಖರಣೆ ಆಗಿರ್ತದೆ. ಸೊ ಅದು ನಮ್ಮ ಭೂಮಿಗೆ ನಾವು ಹೂವು ಹಾಕೋಕ್ಕಿಂತ ಮುಂಚೆನೆ ಅದನ್ನ ಮತ್ತೆ ರೊಟೋವೇಟ್ ಮಾಡಿದಾಗ ಮಣ್ಣಿನ ಗುಣಗಳು ಇಂಪ್ರೂವ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಈ ಒಂದು ದ್ವಿದಳ ಧಾನ್ಯಗಳನ್ನ ಹೆಚ್ಚು ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಮಣ್ಣಿನಲ್ಲಿ ಈ ಒಂದು ಏರಿಯೇಷನ್ ಅಂತ ಏನ್ ಕರಿತೀವಿ ಅಂದ್ರೆ ಉಸಿರಾಟದ ಪ್ರಕ್ರಿಯೆ ಏನಿದೆ ಆ ಉಸಿರಾಟದ ಪ್ರಕ್ರಿಯೆನು ಸಹ ಹೆಚ್ಚಾಗಲಿಕ್ಕೆ ಅದು ನಮಗೆ ಸಹಾಯ ಆಗುತ್ತೆ. ಹಾಗಾಗಿ ನಾವು ರೈತರಿಗೆ ಒಂದು ಕರೆ ಹೇಳೋದೇನಪ್ಪ ಅಂತ ಹೇಳಿದ್ರೆ ಈ ಹಸಿರೆಲೆ ಗೊಬ್ಬರಗಳೇನಿದಾವೆ ಈ ಹಸಿರೆಲೆ ಗೊಬ್ಬರಗಳನ್ನ ಕನಿಷ್ಠ ಬಾರಿ ಅಂತ ಹೇಳಿದ್ರು ಸಹ ಎರಡು ಬಾರಿ ಆದರೂ ನಮ್ಮ ಈ ತೋಟಗಾರಿಕೆ ಬೆಳೆಗಳಲ್ಲಿ ಬಳಕೆಯನ್ನ ನಾವು ಮಾಡ್ಕೋಬಹುದಾಗಿದೆ. ಜೊತೆಗೆ ಇವನ್ನ ನಾವು ಭೂಮಿಗೆ ಮಗ್ಗಿಸೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಭೌತಿಕ ಗುಣಗಳು ಮತ್ತೆ ರಾಸಾಯನಿಕ ಗುಣಗಳು, ರಾಸಾಯನಿಕ ಗುಣಗಳಲ್ಲಿ ನಾವೇನ್ ಹೇಳ್ತೀವಿ ಒಂದು ಪಿಎಚ್ ಅಂತ ಕರಿತೀವಿ ಆ ಒಂದು ರಸಸಾರ ಅಂತ ಹೇಳಿ, ಜೊತೆಗೆ ನಮ್ಮ ಇಸಿ ಅಂತ ಕರಿತೀವಿ ಒಂದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅದರಲ್ಲಿರ್ತಕ್ಕಂಥ ಲವಣಾಂಶದ